ಲೋಕಾಚರಣೆ ಆಚರಿಸುವ ದಿನ ದೇಶಕ್ಕೆ ಒಂದು ಸಂದೇಶ ನೀಡುವ ಕಾರ್ಯಕ್ರಮ ಬೇಡ ಎಂದು ನಿರ್ಧಾರ ತೆಗೆದುಕೊಳ್ಳಲಾಗಿದೆ. ಈ ವಿಚಾರವಾಗಿ ನಾಯಕರ ಜೊತೆ ಚರ್ಚಿಸಿ ಈ ತೀರ್ಮಾನವನ್ನು ಕೈಗೊಳ್ಳಲಾಗಿದೆ ಎಂದು ಅವರು ತಿಳಿಸಿದ್ದಾರೆ. ಆನೆ ಸೆರೆ ಕಾರ್ಯಾಚರಣೆ ಆನೆಗಳನ್ನು ಪಳಗಿಸುವುದು ಮತ್ತು ಯಶಸ್ವಿಯಾಗಿ ವನ್ಯಜೀವಿ ಸೆರೆ ಕಾರ್ಯಾಚರಣೆಯಲ್ಲಿ ಪಾಲ್ಗೊಂಡು ಉತ್ತಮ ಕಾರ್ಯ ಮಾಡಿದಂತಹ ಮಾವುತರು, ಕಾವಾಡಿ ಹಾಗೂ ಅರಣ್ಯ ಸಿಬ್ಬಂದಿಗೆ ಇನ್ನು ಮುಂದೆ ಅರ್ಜುನ ಆನೆ ಹೆಸರಿನಲ್ಲಿ ಪ್ರಶಸ್ತಿ ನೀಡಲಾಗುವುದು ಎಂದು ಅರಣ್ಯ ಜೀವಿಶಾಸ್ತ್ರ ಮತ್ತು ಪರಿಸರ ಸಚಿವ ಈಶ್ವರ ಬಿ ಖಂಡ್ರೆ ಹೇಳಿದ್ದಾರೆ. ಅವರು ಹುಣಸೂರು ತಾಲೂಕಿನ ವೀರನ ಹೊಸಹಳ್ಳಿಯಲ್ಲಿ ಇಂದು ದಸರಾ ಮಹೋತ್ಸವದಲ್ಲಿ ಪಾಲ್ಗೊಳ್ಳುವ 14 ಆನೆಗಳ ಪೈಕಿ 9 ಆನೆಗಳ ಮೊದಲ ತಂಡಕ್ಕೆ ಸಾಂಪ್ರದಾಯಿಕವಾಗಿ ಪೂಜೆಯನ್ನು ನೆರವೇರಿಸಿ ಕಬ್ಬು, ಅಕ್ಕಿ, ಬೆಲ್ಲ ತಿನ್ನಿಸಿ ಗಜಪಯಣಕ್ಕೆ ಚಾಲನೆ ನೀಡಿ ಮೊದಲ ಸಾಲಿನ ಅರ್ಜುನ ಆನೆ ಹೆಸರಿನ ಪ್ರಶಸ್ತಿಯನ್ನು ಭೀಮಾ ಆನೆಯ ಮಾವುತ ಹಾಗೂ ಕಾವಾಡಿಗಳಾದಂತಹ ಗುಂಡ ಮತ್ತು ನಂಜುಂಡ ಸ್ವಾಮಿಯವರಿಗೆ ಪ್ರದಾನ ಮಾಡಿದರು. ನಂತರ ಮಾತನಾಡಿದ ಅವರು, ಪ್ರಕೃತಿ ಪರಿಸರದ ಸಮತೋಲನಕ್ಕೆ ವನ್ಯಜೀವಿಗಳು ಅವಶ್ಯಕವಾಗಿದ್ದು ಅವುಗಳ ರಕ್ಷಣೆಗೆ ನಾವೆಲ್ಲರೂ ಕಟಿಬದ್ದರಾಗಬೇಕು ಎಂದು ಹೇಳಿದರು. ಸಫಾರಿಯಲ್ಲಿ ವನ್ಯಜೀವಿಗಳನ್ನು, ದಸರಾ ಜಂಬೂ ಸವಾರಿಯಲ್ಲಿ ಅಲಂಕೃತ ಆನೆಗಳನ್ನು ನೋಡಿ ಆನಂದಿಸುವ ನಾವು ಅವುಗಳ ಸಂರಕ್ಷಣೆಗೂ ಮುಂದಾಗಬೇಕು ಎಂದು ಅವರು ಹೇಳಿದ್ದಾರೆ. ಪ್ರದೇಶ ಸಮಾಚಾರವನ್ನು ಕೇಳುತ್ತಿದ್ದೀರಿ. ಸತ್ಯ ಮತ್ತು ವಿಶ್ವಾಸಾರ್ಹ ಸುದ್ದಿಗಾಗಿ ಕೇಳಿ ಆಕಾಶವಾಣಿ ವಾರ್ತೆ. ಪ್ರತಿದಿನ ನಿಮಗಾಗಿ 7 ಕನ್ನಡ ವಾರ್ತಾ ಸಂಚಿಕೆಗಳನ್ನು ಪ್ರಸಾರ ಮಾಡುತ್ತೇವೆ. 4 ಪ್ರದೇಶ ಸಮಾಚಾರ ಹಾಗೂ 3 ರಾಷ್ಟ್ರೀಯ ವಾರ್ತೆಗಳು. ಪ್ರಾದೇಶಿಕ ಸುದ್ದಿ ವಿಭಾಗದಿಂದ ಪ್ರತಿದಿನ ಬೆಳಿಗ್ಗೆ 7:05, 7:35, ಮಧ್ಯಾಹ್ನ 12, 1:10, 2:30, ಸಂಜೆ 6:40 ಹಾಗೂ ರಾತ್ರಿ 7:35 ವಾರ್ತಾ ಪ್ರಸಾರವನ್ನು ಆಲಿಸಬಹುದು. ಈ ವಾರ್ತೆಗಳನ್ನು ಮೊಬೈಲ್ನಲ್ಲಿ ನಿಮ್ಮ ಬಿಡುವಿನ ಸಮಯದಲ್ಲಿ ಆಲಿಸಲು ನ್ಯೂಸ್ ಆನ್ ಏರ್ ಆಪ್ ಡೌನ್ಲೋಡ್ ಮಾಡಿ. ಈ ಆಪ್ ಮೂಲಕ ಕನ್ನಡ ಮಾತ್ರವಲ್ಲದೆ ವಿವಿಧ ರಾಜ್ಯಗಳ ಸುದ್ದಿ ಸಮಾಚಾರವನ್ನು ಸಹ ಕೇಳಬಹುದು. ನೈಜ ನಿಖರ ಸುದ್ದಿಗಳಿಗಾಗಿ ರೇಡಿಯೋ ಆನ್ ಮಾಡಿ ಅಥವಾ ನ್ಯೂಸ್ ಆನ್ ಏರ್ ಆಪ್ ಡೌನ್ಲೋಡ್ ಮಾಡಿ. ಚಿಕ್ಕಮಗಳೂರು ಜಿಲ್ಲೆಯ ಎನ್ಆರ್ಪುರ ತಾಲೂಕಿನ ಮಡಬೂರು ಗ್ರಾಮದ ಅರಣ್ಯ ಪ್ರದೇಶದಲ್ಲಿ ಅರಣ್ಯ ಇಲಾಖೆ ಕಾರ್ಯಾಚರಣೆಯನ್ನು ನಡೆಸಿ ಕಾಡಾನೆಯೊಂದನ್ನು ಸೆರೆ ಹಿಡಿಯಲಾಗಿದೆ. ಎನ್ಆರ್ಪುರದಲ್ಲಿ ಕಳೆದ ವಾರ ಕಾಡಾನೆ ದಾಳಿಗೆ 2 ವ್ಯಕ್ತಿಗಳು ಮೃತಪಟ್ಟಿದ್ದರು. ಇದರಿಂದಾಗಿ ಸರ್ಕಾರದ ಆದೇಶದ ಮೇರೆಗೆ ಕಾಡಾನೆಗಳನ್ನು ಸೆರೆ ಹಿಡಿದು ಸ್ಥಳಾಂತರಿಸುವ ಕಾರ್ಯಾಚರಣೆ ಆರಂಭಿಸಲಾಗಿತ್ತು. ಕಳೆದ 4 ದಿನಗಳ ಹಿಂದೆ 1 ಕಾಡಾನೆ ಹಾಗೂ ಇಂದು 1 ಕಾಡಾನೆ, ಒಟ್ಟು 2 ಕಾಡಾನೆಗಳನ್ನು ಸೆರೆ ಹಿಡಿದು ಸಕ್ರೆಬೈಲು ಆನೆ ಶಿಬಿರಕ್ಕೆ ಸ್ಥಳಾಂತರಿಸಲಾಗಿದೆ ಎಂದು ಮಾಹಿತಿ ನೀಡಲಾಗಿದೆ. ಈ ಕಾರ್ಯಾಚರಣೆಗೆ 4 ಕುಮ್ಮಿ ಆನೆಗಳನ್ನು ಬಳಸಿಕೊಳ್ಳಲಾಗಿದೆ ಎಂದು ಅರಣ್ಯ ಇಲಾಖೆ ಅಧಿಕಾರಿಗಳು ತಿಳಿಸಿದ್ದಾರೆ. ಕೃಷ್ಣರಾಜರ ಸಾಗರ ಜಲಾಶಯಕ್ಕೆ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಟಿಪ್ಪು ಸುಲ್ತಾನ್ ಸಾಗರ ಎಂದು ಹೆಸರಿಡಲು ಹುನ್ನಾರನವನ್ನ ನಡೆಸಿದ್ದು, ಇದಕ್ಕೆ ಪೀಠಿಕೆಯಾಗಿ ಸಚಿವ ಎಚ್ಸಿ ಮಹದೇವಪ್ಪ ಡ್ಯಾಂ ನಿರ್ಮಾಣಕ್ಕೆ ಟಿಪ್ಪು ಸುಲ್ತಾನ್ ಅಡಿಗಲ್ಲು ಹಾಕಿದ್ದರು ಎಂದು ಹೇಳಿದ್ದಾರೆ ಎಂದು ವಿಧಾನಸಭೆ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ ಮಂಡ್ಯದಲ್ಲಿ ಇಂದು ಆರೋಪಿಸಿದ್ದಾರೆ. ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ಮದ್ರಾಸ್ ಸರ್ಕಾರದ ಒಪ್ಪಿಗೆಯನ್ನು ಪಡೆದು ಡ್ಯಾಂ ನಿರ್ಮಾಣ ಮಾಡಲು ಮುಂದಾದರು. ಮದ್ರಾಸ್ ಸರ್ಕಾರ ಕೇವಲ 80 ಅಡಿಗೆ ಮಾತ್ರ ಅನುಮತಿ ನೀಡಿತ್ತು. ಆದರೆ ಮಹಾರಾಜರು ಸ್ವಂತ ವಿವೇಚನೆ ಬಳಸಿ 124 ಅಡಿ ಎತ್ತರದ ಡ್ಯಾಂ ನಿರ್ಮಾಣ ಮಾಡಿದರು. 2,25,00,000 ರೂಪಾಯಿ ವೆಚ್ಚದಲ್ಲಿ ಪ್ರಾರಂಭಿಕವಾಗಿ ನಿರ್ಮಾಣ ಮಾಡಲು ಹೊರಟಂತಹ ಸಂದರ್ಭದಲ್ಲಿ ಹಣಕಾಸು ಸಮಸ್ಯೆಯಿಂದ ಅರಮನೆಯಲ್ಲಿದ್ದಂತಹ ತಮ್ಮ ಕುಟುಂಬದವರ ಒಡವೆಗಳನ್ನು ಬಾಂಬೆಯಲ್ಲಿ ಮಾರಾಟ ಮಾಡಿ ಡ್ಯಾಂ ಕಟ್ಟಿದ್ದು ಎಲ್ಲರಿಗೂ ಗೊತ್ತಿರುವ ಇತಿಹಾಸ ಎಂದು ತಿಳಿಸಿದ್ದಾರೆ. ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯನವರ ಸರ್ಕಾರ ಟಿಪ್ಪು ಸುಲ್ತಾನ್ ಸಾಗರ ಅಂತ ಮರುನಾಮಕರಣ ಮಾಡುವಂತ ಹುನ್ನಾರದ ಪೀಠಿಕೆಯನ್ನ ಮಹದೇವಪ್ಪನವರು ಹಾಕಿದ್ದಾರೆ. ಟಿಪ್ಪು ಅಂತ ಹೇಳಿದ್ರೆ ಕಾಂಗ್ರೆಸ್ ಪಾರ್ಟಿಗೆ ಮತ್ತು ಅದರಲ್ಲೂ ಸಿದ್ದರಾಮಯ್ಯನವರಿಗೆ ಅಪಾರ ಪ್ರೀತಿ ಪ್ರೇಮ, ಯಾಕೋ ಗೊತ್ತಿಲ್ಲ, ಅಷ್ಟು ಪ್ರೀತಿ ಪ್ರೇಮ ಇದ್ರೆ ಕರ್ನಾಟಕ ಕಾಂಗ್ರೆಸ್ ಪಾರ್ಟಿಗೆ ಟಿಪ್ಪು ಸುಲ್ತಾನ್ ಕಾಂಗ್ರೆಸ್ ಪಾರ್ಟಿ ಅಂತ ಬೇಕಾದ್ರೆ ಹೆಸರಿಟ್ಕೊಂಡ್ಬಿಡಿ, ನಮ್ದೇನು ಅಭ್ಯಂತರ ಇಲ್ಲ. ಈ ಟಿಪ್ಪು ಸುಲ್ತಾನ್ ಹೆಸರಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯವರ ಹೆಸರನ್ನ ಕಳೆದ ಒಂದು ತಿಂಗಳಲ್ಲಿ ಪದೇ ಪದೇ ತರ್ತಾ ಇರುವಂತ ಕಾರಣ ಏನು, ಹುನ್ನಾರ ಏನು, ಇದರಿಂದ ಯಾರ ಕೈವಾಡ ಇದೆ? ಬೆಂಗಳೂರು ನಗರ ವಿಶ್ವವಿದ್ಯಾಲಯದ ಫ್ಯಾಷನ್ ಮತ್ತು ಉಡುಪು ವಿನ್ಯಾಸ ವಿಭಾಗದ ಅಂತಿಮ ವರ್ಷದ ವಿದ್ಯಾರ್ಥಿಗಳು ಪ್ರಸ್ತುತಪಡಿಸಿದಂಥ ವಿನ್ಯಾಸ ವೈಭವ 2 ಫ್ಯಾಷನ್ ಶೋ ನೆರೆದಿದ್ದ ಪ್ರೇಕ್ಷಕರ ಮನಸೂರೆಗೊಂಡು ಮೆಚ್ಚುಗೆಗೆ ಪಾತ್ರವಾಯಿತು. ಸೆಂಟ್ರಲ್ ಕಾಲೇಜಿನ ಆವರಣದಲ್ಲಿರುವಂತಹ ಜ್ಞಾನ ಜ್ಯೋತಿ ಸಭಾಂಗಣದಲ್ಲಿ ಒಟ್ಟು 12 ತಂಡಗಳ 64 ವಿದ್ಯಾರ್ಥಿಗಳು ವಿವಿಧ ಪರಿಕಲ್ಪನೆಗಳನ್ನು ಆಧರಿಸಿದ ವರ್ಣರಂಜಿತ ಉಡುಪು ವಿನ್ಯಾಸ ಪ್ರದರ್ಶಿಸುತ್ತಾ ಆಕರ್ಷಕ ಹಾವಭಾವಗಳ ಬಿಂಕದ ನಡಿಗೆಯ ಮೂಲಕ ಸಭಿಕರನ್ನ ಬೆರಗುಗೊಳಿಸಿದರು. ಅಲ್ಪಸಂಖ್ಯಾತರ ಆರ್ಥಿಕ ಮತ್ತು ಭೌತಿಕ ಪ್ರಗತಿಯನ್ನು ಸಾಧಿಸಲು ವಿವಿಧ ಇಲಾಖೆಗಳಲ್ಲಿ ಸರ್ಕಾರದಿಂದ ನೀಡಲಾಗುತ್ತಿರುವಂತಹ ಯೋಜನೆಗಳನ್ನು ಸಮರ್ಪಕವಾಗಿ ಅನುಷ್ಠಾನಗೊಳಿಸುವಂತೆ ಜಿಲ್ಲಾಧಿಕಾರಿ ಎಂಎಸ್ ದಿವಾಕರ್ ಅಧಿಕಾರಿಗಳಿಗೆ ಸೂಚನೆಯನ್ನು ನೀಡಿದ್ದಾರೆ. ನಗರದ ಜಿಲ್ಲಾಧಿಕಾರಿ ಕಚೇರಿಯ ಸಭಾಂಗಣದಲ್ಲಿ ಏರ್ಪಡಿಸಿದ್ದ ಜಿಲ್ಲಾ ಮಟ್ಟದ ಪ್ರಧಾನಮಂತ್ರಿಗಳ ಹೊಸ 15 ಅಂಶಗಳ ಕಾರ್ಯಕ್ರಮದ ಪ್ರಗತಿ ಪರಿಶೀಲನಾ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿ ಅವರು ಮಾತನಾಡಿದರು. ಆತ್ಮೀಯ ಕೇಳುಗರೆ, ನಮ್ಮ ಆಕಾಶವಾಣಿಯ ಎಲ್ಲ ವಾರ್ತೆಗಳನ್ನು ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ ಮೂಲಕವೂ ನೀವು ಆಲಿಸಬಹುದಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸಾರಿಗೆ ನೌಕರರ ಅನಿರ್ದಿಷ್ಟಾವಧಿ ಮುಷ್ಕರಕ್ಕೆ 1 ದಿನದ ಮಟ್ಟಿಗೆ ಹೈಕೋರ್ಟ್ ತಡೆ. ಸಾರಿಗೆ ನೌಕರರ ಎಲ್ಲ ಅಹವಾಲುಗಳನ್ನು ಮಾತುಕತೆ ಮೂಲಕ ಬಗೆಹರಿಸಲು ಸರ್ಕಾರ ಸಿದ್ದ, ಮುಖ್ಯಮಂತ್ರಿ. ಶಿಬು ಸೊರೇನ್ ನಿಧನ ಹಿನ್ನೆಲೆ ಬೆಂಗಳೂರಿನಲ್ಲಿ ನಡೆಯಬೇಕಿದ್ದ ರಾಹುಲ್ ಗಾಂಧಿ ನೇತೃತ್ವದ ಪ್ರತಿಭಟನೆ ಇದೇ 8ಕ್ಕೆ ಮುಂದೂಡಿಕೆ. ಮಾವುತರು, ಕಾವಾಡಿ ಹಾಗೂ ಅರಣ್ಯ ಸಿಬ್ಬಂದಿಗೆ ಅರ್ಜುನ ಆನೆ ಹೆಸರಿನಲ್ಲಿ ಪ್ರಶಸ್ತಿ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35. ಕೇಳುಗರೆ, ಕಾರ್ಬನ್ ಮೊನಾಕ್ಸೈಡ್ ಹೆಸರು ಕೇಳಿರಬಹುದು. ಇದು ಜೀವಿಗಳ ಮೇಲೆ ಬಹಳ ದುಷ್ಪರಿಣಾಮ ಉಂಟು ಮಾಡಬಲ್ಲಂತ ಒಂದು ಅನಿಲ. ನಾವು ಹಸಿ ಸೌದೆ ಉರಿಸಿದಾಗ, ಇದ್ದಿಲನ್ನು ಉರಿಸಿದಾಗ, ಗ್ಯಾಸ್ ಗೀಸರ್ ಅನ್ನು ಬಳಸಿದಾಗ, ಗ್ಯಾಸ್ ಡ್ರೈಯರ್ ಬಳಸಿದಾಗ ಈ ಕಾರ್ಬನ್ ಮೊನಾಕ್ಸೈಡ್ ಅನ್ನೋ ಅನಿಲ ಉತ್ಪತ್ತಿಯಾಗುತ್ತೆ. ಉಸಿರಾಡುವಾಗ ಕಾರ್ಬನ್ ಮೊನಾಕ್ಸೈಡ್ ನಮ್ಮ ಶರೀರದ ಒಳ ಹೋದಾಗ ತಲೆನೋವು ಬರಬಹುದು, ತಲೆ ಸುತ್ತು ಬರಬಹುದು, ವಾಂತಿ ಆಗಬಹುದು, ಕೈಕಾಲು ನಡುಕ ಉಂಟಾಗಬಹುದು, ಮೂರ್ಛೆ ಕೂಡ ಹೋಗಬಹುದು, ಮತ್ತು ಮುಂದೆ ಹೋಗಿ ಹೃದಯ ಸ್ತಂಭನಕ್ಕೂ ಕೂಡ ಕಾರಣವಾಗಬಹುದು. ಅದಕ್ಕೆ ಎಚ್ಚರವಾಗಿರಬೇಕು. ಎಚ್ಚರ. ಕಾರ್ಬನ್ ಮೊನಾಕ್ಸೈಡ್ ಉತ್ಪತ್ತಿಯಾಗುವ ಸ್ಥಳದಲ್ಲಿ ಚೆನ್ನಾಗಿ ಗಾಳಿಯಾಡುವಂತೆ ನೋಡಿಕೊಳ್ಳಿ, ಪ್ರಾಣಾಪಾಯದಿಂದ ತಪ್ಪಿಸಿಕೊಳ್ಳಿ. ಸಮಯವಾಗಿದೆ 6:51:10. ಆಕಾಶವಾಣಿ ಬೆಂಗಳೂರು, ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ರೈತರಿಗಾಗಿ ಕಾರ್ಯಕ್ರಮ, ಈಗ ಕೃಷಿ ರಂಗ. ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇಂದಿನ ಕೃಷಿರಂಗ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದು ಮೊದಲಿಗೆ ಮ್ಯಾಂಗ್ರೋವ್ ಅರಣ್ಯ ಸಂರಕ್ಷಣಾ ಆಂದೋಲನ ಸಂದರ್ಭದಲ್ಲಿ ಆಕಾಶವಾಣಿ ಮೂಲಕ ಯುನೆಸ್ಕೋ ಸಂದೇಶವನ್ನ ಕೇಳುತ್ತೀರಿ. ನಂತರ ಮಾವಿನ ಗಿಡದ ಕಸಿ ವಿಧಾನಗಳ ಕುರಿತು ಮಂಜುನಾಥ್ ವಿ ಹೆಗಡೆ ಅವರೊಂದಿಗಿನ ಸಂದರ್ಶನ ಕೇಳುತ್ತೀರಿ. ಹಾಗೆ ತುರುವೇಕೆರೆ ತಾಲೂಕು ನೀರ್ಗುಂಟಪಾಳ್ಯದ ನಾಗಮ್ಮ ಮತ್ತು ಸಂಗಡಿಗರು ಹಾಡಿರುವ ಶೋಭಾನೆ ಪದವನ್ನು ಸಹ ಆಲಿಸುತ್ತೀರಿ. ಬನ್ನಿ ಕಾರ್ಯಕ್ರಮದ ಆರಂಭಕ್ಕೆ ಕೇಳಿ. ವಿಶ್ವ ಮ್ಯಾಂಗ್ರೋ ಅರಣ್ಯ ಸಂರಕ್ಷಣಾ ಅಭಿಯಾನ ಸಂದರ್ಭದಲ್ಲಿ ಆಕಾಶವಾಣಿಯ ಮೂಲಕ ಯುನೆಸ್ಕೋದ ಸಂದೇಶ. ನಗರಗಳು ಮತ್ತು ಹವಾಮಾನ ಬದಲಾವಣೆ. ಈ ಸಂದೇಶವು ಆಕಾಶವಾಣಿಯ ಸಹಯೋಗದೊಂದಿಗೆ ಯುನೆಸ್ಕೋದಿಂದ ಬಂದಿದೆ. ಜಗತ್ತಿನ ಅರ್ಧಕ್ಕಿಂತ ಹೆಚ್ಚು ಜನಸಂಖ್ಯೆಯು ನಗರಗಳಲ್ಲಿ ವಾಸಿಸುತ್ತಿದೆ ಮತ್ತು ಜಾಗತಿಕ ಹಸಿರುಮನೆ ಅನಿಲಗಳ ಮುಕ್ಕಾಲು ಭಾಗವನ್ನು ಇದೇ ನಗರಗಳು ಹೊರಸೂಸುತ್ತವೆ. ಹೆಚ್ಚು ಜನನಿಬಿಡ ಮತ್ತು ಮೂಲಸೌಕರ್ಯಗಳ ಕೊರತೆ ಹೊಂದಿರುವ ನಗರ ಪ್ರದೇಶಗಳು ಹವಾಮಾನ ವೈಪರೀತ್ಯ, ವಾಯುಮಾಲಿನ್ಯ ಮತ್ತು ರೋಗಗಳ ಹರಡುವಿಕೆಯ ಹೆಚ್ಚಿನ ಅಪಾಯದಲ್ಲಿವೆ. ಆದರೂ ನಗರಗಳು ಹವಾಮಾನ ಬದಲಾವಣೆಯ ಪರಿಹಾರಗಳಿಗೆ ಪ್ರಮುಖ ಪಾತ್ರ ವಹಿಸಿವೆ. ಉತ್ತಮ ಸಾರ್ವಜನಿಕ ಸಾರಿಗೆ, 4 ಚಕ್ರ ವಾಹನಗಳನ್ನು ಕಡಿಮೆ ಬಳಸುವುದು, ಹೆಚ್ಚು ಹಸಿರು ಪ್ರದೇಶಗಳು ಮತ್ತು ನಗರಗಳ ಕೃಷಿಯನ್ನು ಹೊಂದಿರುವ ಹಸಿರು ನಗರಗಳು ಮಾಲಿನ್ಯವನ್ನು ಕಡಿಮೆ ಮಾಡಿ ಜೀವನ ಮಟ್ಟವನ್ನು ಸುಧಾರಿಸಬಲ್ಲವು. ಸುಸ್ಥಿರ ಯೋಜನೆಯ ಮೂಲಕ ನಗರಗಳನ್ನು ಸದೃಢಗೊಳಿಸುವುದು ಇನ್ನು ಮುಂದೆ ಒಂದು ಆಯ್ಕೆಯಲ್ಲ, ಅದೊಂದು ಅನಿವಾರ್ಯತೆಯಾಗಿದೆ. ಅದೇನೆಂದರೆ, ಇಲ್ಲೊಂದು ಕುತೂಹಲಕಾರಿ ಸಂಗತಿ ಇದೆ. ಭೂಮಿಯ ಮೇಲಿನ ಸುಮಾರು 55% ಜನರು ಈಗ ನಗರಗಳಲ್ಲಿ ವಾಸಿಸುತ್ತಿದ್ದಾರೆ ಮತ್ತು ಈ ಸಂಖ್ಯೆ ವೇಗವಾಗಿ ಬೆಳೆಯುತ್ತಿದೆ. ಹವಾಮಾನ, ಬಳಕೆ ಮತ್ತು ಉತ್ಪಾದನೆ. ಈ ಸಂದೇಶವು ಆಕಾಶವಾಣಿಯ ಸಹಯೋಗದೊಂದಿಗೆ ಯುನೆಸ್ಕೋದಿಂದ ಬಂದಿದೆ. ಅತಿಯಾದ ಬಳಕೆ ಹವಾಮಾನ ಬಿಕ್ಕಟ್ಟಿಗೆ ಇಂಧನವಾಗುತ್ತಿದೆ. ಇಂದಿನ ಆರ್ಥಿಕತೆಯು ವಿಶೇಷವಾಗಿ ಶ್ರೀಮಂತ ಸಮಾಜಗಳಲ್ಲಿ ವೇಗದ ಉತ್ಪಾದನೆ ಮತ್ತು ವ್ಯರ್ಥ ಬಳಕೆಯನ್ನು ಪ್ರೋತ್ಸಾಹಿಸುತ್ತದೆ. ಇದು ಮಾಲಿನ್ಯವನ್ನು ಹೆಚ್ಚಿಸಿ ಸಂಪನ್ಮೂಲಗಳನ್ನು ಬರಿದು ಮಾಡಿ ಪರಿಸರ ನಾಶಕ್ಕೆ ಮತ್ತಷ್ಟು ಪುಷ್ಟಿಕೊಡುತ್ತದೆ. ಜನಸಾಮಾನ್ಯರು, ವಿಶೇಷವಾಗಿ ಶ್ರೀಮಂತರು, ಕಡಿಮೆ ಖರೀದಿಸುವ ಮೂಲಕ, ಸುಸ್ಥಿರ ವಸ್ತುಗಳನ್ನು ಆಯ್ಕೆ ಮಾಡುವ ಮೂಲಕ ತಮ್ಮ ಇಂಗಾಲದ ಹೆಜ್ಜೆಗುರುತನ್ನು ಕಡಿಮೆ ಮಾಡಬಹುದು. ನಿಮಗಿದು ಗೊತ್ತೇ? 2000 ಮತ್ತು 2017 ನಡುವೆ ತಲಾ ವಸ್ತುಗಳ ಬಳಕೆಯು 40% ಹೆಚ್ಚು ಏರಿಕೆಯಾಗಿದೆ. ಹವಾಮಾನ ಬದಲಾವಣೆಯ ತಡೆಯುವ ಕ್ರಮ. ಈ ಸಂದೇಶವು ಆಕಾಶವಾಣಿಯ ಸಹಯೋಗದೊಂದಿಗೆ ಯುನೆಸ್ಕೋದಿಂದ ಬಂದಿದೆ. ಜಾಗತಿಕ ಮಟ್ಟದಲ್ಲಿ ಹವಾಮಾನ ಬದಲಾವಣೆ ತಡೆಯುವ ಕ್ರಮವು 1992 ಭೂ ಶೃಂಗಸಭೆಯೊಂದಿಗೆ ಪ್ರಾರಂಭವಾಯಿತು. ತಾಪಮಾನ ಏರಿಕೆಯನ್ನು 1.5 ಡಿಗ್ರಿ ಸೆಲ್ಸಿಯಸ್ಗೆ ಸೀಮಿತಗೊಳಿಸುವ ಗುರಿಯೊಂದಿಗೆ 2015 ಪ್ಯಾರಿಸ್ ಒಪ್ಪಂದವು ಈ ನಿಟ್ಟಿನಲ್ಲಿ ಒಂದು ದೊಡ್ಡ ಹೆಜ್ಜೆಯಾಯಿತು. ಜಗತ್ತಿನ ಬಹುತೇಕ ಎಲ್ಲಾ ದೇಶಗಳು ಬದ್ಧತೆಯನ್ನು ತೋರಿದ್ದರೂ ಈ ಗುರಿಯನ್ನು ತಲುಪಲು ಈಗಿನ ಪ್ರಯತ್ನಗಳು ಹಾಗೂ ವಾಗ್ದಾನಗಳು ಸಾಕಾಗುವುದಿಲ್ಲ. ಈಗ ಶೀಘ್ರದಲ್ಲೇ ತುರ್ತಾಗಿ ದೊಡ್ಡ ಮಟ್ಟದ ಪರಿವರ್ತನಾ ಕ್ರಮಗಳ ಅಗತ್ಯವಿದೆ. ವಿಶೇಷವಾಗಿ ಹಿಂದುಳಿದ ಬಡ ದೇಶಗಳಿಗೆ ಆರ್ಥಿಕ ನೆರವು ಮತ್ತು ಬೆಂಬಲ ನೀಡುವ ವಿಷಯದಲ್ಲಿ ಉಳಿತಾಯ ಕಡಿಮೆ ಮಾಡುವುದನ್ನು ಹೆಚ್ಚಿಸುವುದು, ಹೊಂದಾಣಿಕೆ ಮತ್ತು ಪ್ರತಿರೋಧಕ ಸಾಮರ್ಥ್ಯ ಬೆಳೆಸಿಕೊಳ್ಳುವುದು, ಇವು ಹವಾಮಾನ ಬದಲಾವಣೆಯಿಂದಾಗುವ ಭೀಕರ ಪರಿಣಾಮಗಳನ್ನು ತಪ್ಪಿಸಲು ಅತ್ಯಗತ್ಯ. ಇಲ್ಲೊಂದು ಗಮನಾರ್ಹವಾದ ಮತ್ತು ಹೆಮ್ಮೆಯ ವಿಷಯವಿದೆ. ಹವಾಮಾನದ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸಲು ಯುನೆಸ್ಕೋ ಸಂಸ್ಥೆಯು ಆಕಾಶವಾಣಿಯೊಂದಿಗೆ ಕೈಜೋಡಿಸಿ 7 ಭಾರತೀಯ ಭಾಷೆಗಳಲ್ಲಿ ಹವಾಮಾನ ಸಾಕ್ಷರತೆ ಹೆಚ್ಚಿಸಲು ಸಾಮಗ್ರಿಗಳನ್ನು ಸಿದ್ಧಪಡಿಸಿದೆ. ಹವಾಮಾನ ಬದಲಾವಣೆ ಮತ್ತು ಆರ್ಥಿಕತೆ. ಈ ಸಂದೇಶವು ಆಕಾಶವಾಣಿಯ ಸಹಯೋಗದೊಂದಿಗೆ ಯುನೆಸ್ಕೋದಿಂದ ಬಂದಿದೆ. ಜಾಗತಿಕ ಆರ್ಥಿಕತೆಯು ಇಂದಿಗೂ ಹೆಚ್ಚಾಗಿ ಪಳೆಯುಳಿಕೆ ಇಂಧನಗಳ ಮೇಲೆ ಅವಲಂಬಿತವಾಗಿದೆ. 31% ತೈಲ, 27% ಕಲ್ಲಿದ್ದಲು ಮತ್ತು 25% ನೈಸರ್ಗಿಕ ಅನಿಲವನ್ನು ನಾವು ಬಳಸುತ್ತಿದ್ದೇವೆ. ಇದಕ್ಕೆ ವ್ಯತಿರಿಕ್ತವಾಗಿ ಜಲ, ಸೌರ, ಪವನ ಮತ್ತು ಜೈವಿಕ ಇಂಧನದಂತಹ ಸ್ವಚ್ಛ ಮೂಲಗಳಿಂದ ಕೇವಲ 17% ಶಕ್ತಿ ಮಾತ್ರ ಉತ್ಪಾದಿಸುತ್ತವೆ. ಹಲವು ದಶಕಗಳವರೆಗೆ ಸಾಕಾಗುವಷ್ಟು ಪಳೆಯುಳಿಕೆ ಇಂಧನ ಇರುವುದೇನೋ ಸರಿ, ಆದರೆ ಇದರ ಮೇಲಿನ ಅವಲಂಬನೆ ಮುಂದುವರೆದರೆ ಹವಾಮಾನದ ಮೇಲಿನ ಪರಿಣಾಮಗಳು ಇನ್ನಷ್ಟು ಹೆಚ್ಚಾಗುತ್ತವೆ. ಆದಷ್ಟು ಬೇಗ ಇದರ ಮೇಲೆ ಅವಲಂಬಿತರಾಗಿರುವುದನ್ನು ಈ ಕೂಡಲೇ ನಿಲ್ಲಿಸಬೇಕು. ಈಗ ಕ್ರಮ ಕೈಗೊಳ್ಳದೆ ಹವಾಮಾನ ಬದಲಾವಣೆಯನ್ನು ನಿಯಂತ್ರಿಸದೆ ಬಿಟ್ಟರೆ ಜಗತ್ತು ತೆರಬೇಕಾದ ಬೆಲೆ ಅತಿ ದೊಡ್ಡದು. ಆರ್ಥಿಕ ಬೆಳವಣಿಗೆಯಿಂದ ನೀರು, ಆಹಾರ ಅಥವಾ ಇಂಧನ ಭದ್ರತೆಗೆ ಧಕ್ಕೆಯಾಗದಂತೆ, ಹವಾಮಾನಕ್ಕೂ ಹಾನಿಯಾಗದಂತೆ ನೋಡಿಕೊಳ್ಳುವುದು ಅತಿ ಮುಖ್ಯ. ಹಸಿರು ಕ್ರಾಂತಿ ಹಾಗೂ ಸ್ವಚ್ಛ ತಂತ್ರಜ್ಞಾನಗಳು ಯುವಕರಿಗೆ ಹೆಚ್ಚಿನ ಉದ್ಯೋಗ ಸೃಷ್ಟಿಗೆ ಕಾರಣವಾಗಬಲ್ಲವು. ಇಲ್ಲೊಂದು ಕುತೂಹಲಕಾರಿ ಸಂಗತಿ ಇದೆ. ಸಾಗರಗಳು ಭವಿಷ್ಯದ ಇಂಧನ ಅಗತ್ಯಗಳನ್ನು ಪೂರೈಸಬಲ್ಲ ಸದ್ಯಕ್ಕೆ ಹೆಚ್ಚಾಗಿ ಬಳಕೆಯಾಗದ ಚಲನಶಕ್ತಿಯನ್ನು ಹೊಂದಿವೆ. ಹವಾಮಾನ ಬದಲಾವಣೆ ಮತ್ತು ನಾವೀನ್ಯತೆ. ಈ ಸಂದೇಶವು ಆಕಾಶವಾಣಿಯ ಸಹಯೋಗದೊಂದಿಗೆ ಯುನೆಸ್ಕೋದಿಂದ ಬಂದಿದೆ. ನವೀಕರಿಸಬಹುದಾದ ಇಂಧನವು ಈಗ ಜಗತ್ತಿನ ಸುಮಾರು 1/3 ವಿದ್ಯುತ್ ಶಕ್ತಿಯನ್ನು ಪೂರೈಸುತ್ತಿದೆ. ನಾವೀನ್ಯತೆಯ ಫಲವಾಗಿ ಕಡಿಮೆಯಾಗುತ್ತಿರುವ ವೆಚ್ಚ ಮತ್ತು ಸುಧಾರಿತ ತಂತ್ರಜ್ಞಾನದಿಂದಾಗಿ ಗಾಳಿ ಮತ್ತು ಸೌರಶಕ್ತಿಯ ಬಳಕೆ ವೇಗವಾಗಿ ಬೆಳೆದಿದೆ. ಹಲವಾರು ಪ್ರದೇಶಗಳಲ್ಲಿ ಜಲವಿದ್ಯುತ್ ಇಂದಿಗೂ ಪ್ರಮುಖವಾಗಿದೆ. ಇದರ ಜೊತೆಗೆ ಭೂಗರ್ಭದ ಶಕ್ತಿ ಅಥವಾ ಭೂತಾಪದ ಶಕ್ತಿ ಮತ್ತು ಜೈವಿಕ ಇಂಧನಗಳು ಕೂಡ ನವೀಕರಿಸಬಹುದಾದ ಇಂಧನದ ಆಯ್ಕೆಗಳಾಗಿವೆ. ಜಗತ್ತು ಪಳೆಯುಳಿಕೆ ಇಂಧನಗಳಿಂದ ದೂರ ಸರಿಯುತ್ತಿರುವ ಈ ಸಮಯದಲ್ಲಿ ಹೊರಸೂಸುವಿಕೆಯನ್ನು ಕಡಿಮೆ ಮಾಡಲು ಹಾಗೂ ಸುಸ್ಥಿರ ಇಂಧನದ ವ್ಯವಸ್ಥೆಗಳನ್ನು ನಿರ್ಮಿಸಲು ನವೀಕರಿಸಬಹುದಾದ ಇಂಧನದಲ್ಲಿ ಹೂಡಿಕೆ ಮಾಡುವುದು ಅತ್ಯಗತ್ಯ. ಇಲ್ಲೊಂದು ಗಮನಾರ್ಹವಾದ ವಿಷಯವಿದೆ. ಸ್ವಚ್ಛ ಇಂಧನ ಮೂಲಗಳು ಈಗ ಜಗತ್ತಿನ ಸುಮಾರು 1/3 ವಿದ್ಯುತ್ತನ್ನು ಒದಗಿಸುತ್ತಿವೆ. ನಾವೀನ್ಯತೆಯೇ ಬದಲಾವಣೆಗೆ ಚಾಲನೆ ನೀಡುತ್ತದೆ ಎಂಬುದಕ್ಕೆ ಇದೇ ಸಾಕ್ಷಿ. ಹವಾಮಾನ ಬದಲಾವಣೆ ಮತ್ತು ಸಮಾನತೆ. ಈ ಸಂದೇಶವು ಆಕಾಶವಾಣಿಯ ಸಹಯೋಗದೊಂದಿಗೆ ಯುನೆಸ್ಕೋದಿಂದ ಬಂದಿದೆ. ಹವಾಮಾನ ಬದಲಾವಣೆಯು ಜಾಗತಿಕ ಅಸಮಾನತೆಯನ್ನು ಇನ್ನಷ್ಟು ಹೆಚ್ಚಿಸುತ್ತದೆ. ಹವಾಮಾನ ಬದಲಾವಣೆಯ ಅಪಾಯಗಳಿಗೆ ತುತ್ತಾಗುವ ಸಾಧ್ಯತೆಯು ನಮ್ಮ ಆದಾಯ, ಲಿಂಗ, ವಯಸ್ಸು, ಶಿಕ್ಷಣ ಮತ್ತು ಆರೋಗ್ಯದಂತಹ ಅಂಶಗಳನ್ನು ಅವಲಂಬಿತವಾಗಿದೆ. ಶ್ರೀಮಂತ ರಾಷ್ಟ್ರಗಳು ಮತ್ತು ವ್ಯಕ್ತಿಗಳು ಸುಲಭವಾಗಿ ಹೊಂದಿಕೊಳ್ಳಬಲ್ಲರು, ಆದರೆ ಇದಕ್ಕೆ ಅತಿ ಕಡಿಮೆ ಕಾರಣರಾದ ಬಡವರು, ಕಡಿಮೆ ಆದಾಯ ವರ್ಗದವರು ಇದರ ಪರಿಣಾಮಗಳ ಅತಿ ದೊಡ್ಡ ಒಡೆತವನ್ನು ಎದುರಿಸುತ್ತಾರೆ. ದೇಶದಲ್ಲಿನ ಸಮಾಜಮುಖಿ ವಸತಿ ಯೋಜನೆಗಳು, ಸಾರ್ವಜನಿಕ ಆರೋಗ್ಯ ಸೇವೆಗಳು ಮತ್ತು ಆಪತ್ತು ನಿರ್ವಹಣಾ ಕ್ರಮಗಳು ದುರ್ಬಲರನ್ನು ರಕ್ಷಿಸಲು ನೆರವಾಗುತ್ತವೆ. ಜಾಗತಿಕ ಮಟ್ಟದಲ್ಲಿ ಸಮಾನ ಹವಾಮಾನ, ಹಣಕಾಸು ಮತ್ತು ನ್ಯಾಯಸಮ್ಮತ ಸಂಪನ್ಮೂಲ ಹಂಚಿಕೆ ಅತ್ಯಗತ್ಯ. ಇಲ್ಲದಿದ್ದರೆ ಅಸಮಾನತೆ ಇನ್ನಷ್ಟು ಗಾಢವಾಗುತ್ತದೆ. ಇಲ್ಲೊಂದು ಆಘಾತಕಾರಿ ಸತ್ಯಾಂಶವಿದೆ. ಜಗತ್ತಿನ 1% ಶ್ರೀಮಂತರು ಜಗತ್ತಿನ 43% ಸಂಪತ್ತನ್ನು ತಮ್ಮದಾಗಿಸಿಕೊಂಡಿದ್ದಾರೆ. ಇದುವರೆಗೆ ವಿಶ್ವ ಮ್ಯಾಂಗ್ರೋವ್ ಅರಣ್ಯ ಸಂರಕ್ಷಣಾ ಅಭಿಯಾನ ಸಂದರ್ಭದಲ್ಲಿ ಆಕಾಶವಾಣಿಯ ಮೂಲಕ ಯುನೆಸ್ಕೋದ ಸಂದೇಶ ಕೇಳಿದಿರಿ. ಎಲ್ಲ ರೈತ ಬಾಂಧವರಿಗೂ ಆಕಾಶವಾಣಿ ಬೆಂಗಳೂರಿಗೆ ಸ್ವಾಗತ. ಕೇಳುವರೆ, ಇವತ್ತು ನಾವು ಒಬ್ಬ ವಿಜ್ಞಾನಿಗಳನ್ನು ಭೇಟಿ ಮಾಡೋಣ. ಕೃಷಿ ವಿಜ್ಞಾನಿಗಳು, ತೋಟಗಾರಿಕಾ ವಿಷಯದಲ್ಲಿ ನಾವಿವತ್ತು ಮಾಹಿತಿಯನ್ನು ಮಾಡಿಕೊಡ್ತಾ ಇದ್ದೇವೆ. ಪ್ರಸ್ತುತ ನಮ್ಮ ರೈತರು ಕಸಿ ಕಟ್ಟುವ ಬಗ್ಗೆ, ಹೇಗೆ ಕಸಿ ಮಾಡುವ ಕುರಿತು ಮಾಹಿತಿಯನ್ನು ಮಾಡಿಕೊಳ್ಳೋಣ. ಅದರಲ್ಲೂ ಈ ಒಂದು ತೋಟಗಾರಿಕಾ ಸಸ್ಯಗಳ ಮತ್ತು ಏನು ಅಲಂಕಾರಿಕ ಸಸ್ಯಗಳ ಕಸಿ ಮಾಡುವುದು, ಗ್ರಾಫ್ಟಿಂಗ್ ಮಾಡುವುದು ಏನಂತ ನಾವು ಹೇಳ್ತೇವಲ್ಲ, ಈ ಥರ ಈ ಒಂದು ಗ್ರಾಫ್ಟಿಂಗ್ ಮಾಡೋದ್ರಿಂದ ನಮ್ಮ ರೈತರಿಗೆ ಏನು ಉಪಯೋಗ ಇದೆ, ಇದರಿಂದ ಈ ಒಂದು ಮಾಡೋದ್ರಿಂದ ಏನು ನಾವು ನಿರೀಕ್ಷೆ ಮಾಡ್ಬೋದು, ರೈತರಿಗೆ ಎಷ್ಟು ಇದರಿಂದ ಪ್ರಯೋಜನ ಆಗುತ್ತೆ, ಒಂದೊಂದು ಆಗಿ ಮಾಹಿತಿಯನ್ನು ಮಾಡಿಕೊಳ್ಳೋಣ. ನಮ್ಮ ಜೊತೆಗೆ ಇವತ್ತು ವಿಜ್ಞಾನಿಗಳಾದ ಡಾಕ್ಟರ್ ಎಂ ವಿ ಹೆಗಡೆ ಅವರು ನಮ್ಮ ಜೊತೆಗಿದ್ದಾರೆ. ಇವರು ನರ್ಸರಿ ತರಬೇತುದಾರರು, ತಮ್ಮದೇ ಆದ ಕೃಷಿ ತೋಟವನ್ನು ನಡೆಸ್ತಾ ಇದ್ದಾರೆ. ಸಾಕಷ್ಟು ಕಡೆ ಅವರು ಹೋಗಿ ತರಬೇತಿಯನ್ನು ಮುಗಿಸಿದ್ದಾರೆ. ರೈತ ಬಾಂಧವರು ಸಾಕಷ್ಟು ಉಪಯೋಗವನ್ನು ತೆಗೆದುಕೊಂಡಿದ್ದಾರೆ ಹಾಗೂ ಸಾಕಷ್ಟು ಕಡೆ ಅವರು ಒಂದು ಕೆಲಸ ಕಾರ್ಯ ನಿರ್ವಹಿಸ್ತಾ ಇದೆ. ಈಗಲೂ ಕೂಡ ನಮ್ಮಲ್ಲಿ ಅನೇಕರು ಅವರಿಂದ ಪ್ರಯೋಜನ ಪಡ್ಕೊಂಡಿದ್ದಾರೆ. ಹಾಗಾದರೆ ಬನ್ನಿ, ನಾವು ಅವರನ್ನು ಭೇಟಿ ಮಾಡೋಣ. ಡಾಕ್ಟರ್ ಮಂಜುನಾಥ್ ಅವರೇ, ತಮಗೆ ಆಕಾಶವಾಣಿ ಬೆಂಗಳೂರಿಗೆ ಸ್ವಾಗತ. ನಮಸ್ಕಾರ. ನಮಸ್ಕಾರ, ಎಲ್ಲ ರೈತ ಬಾಂಧವರಿಗೂ ಶುಭಾಶಯಗಳು. ಡಾಕ್ಟರ್ ಮಂಜುನಾಥ್ ಅವರೇ, ಈ ಒಂದು ಸಸ್ಯಗಳ ಕೃಷಿ ಬಗ್ಗೆ ನಮಗೆ ಮಾಹಿತಿ ಮಾಡಿಕೊಡಿ. ಈ ತೋಟಗಾರಿಕಾ ಸಸ್ಯದ ಕೃಷಿ ಬಗ್ಗೆ ಮಾಹಿತಿ ಮಾಡಿಕೊಡಿ. ಅದರಲ್ಲಿ ಬೇರೆ ಬೇರೆ ಸಸ್ಯಗಳು ಬರ್ತವಲ್ಲ, ಏನು ಈ ಒಂದು ಮಾವಿನ ಗಿಡಗಳ ಕಸಿ ಕಟ್ಟೋದು, ನಿಂಬು ಗಿಡಗಳ ಕಸಿ ಕಟ್ಟೋದು, ಬೇರೆ ಬೇರೆ ಈಗ ಒಂದೊಂದಾಗಿ ಹೇಳ್ತಾ ಹೋಗಿ. ಮಾವಿನ ಸಸಿಯ ಬಗ್ಗೆ ಕಸಿ ಕಟ್ಟೋದ್ರಿಂದ ಏನು ಉಪಯೋಗ, ಕಸಿ ಕಟ್ಟಬೇಕಾದ್ರೆ ಏನೇನು ಮಾಡಬೇಕಾಗತ್ತೆ, ಒಂದೊಂದಾಗಿ ಹೇಳ್ತಾ ಹೋಗಿ. ಇವಾಗ ನಮ್ಮ ತೋಟಗಾರಿಕಾ ಬೆಳೆಯಲ್ಲಿ ಸಸ್ಯಾಭಿವೃದ್ಧಿಯನ್ನು ಬೇರೆ ಬೇರೆ ತರನಾಗಿ ಮಾಡಬಹುದು. ಮೂಲತವಾಗಿ ಪರಂಪರಾಗತವಾಗಿ ಬಂದಿರುವಂಥ ಪದ್ಧತಿ ಅಂದರೆ ಬೀಜದಿಂದ ಮಾಡುವಂಥದ್ದು. ಬೀಜದಿಂದ ಮಾಡಿದಾಗ ಮಾವು, ಲಿಂಬೆ, ಆಮೇಲೆ ಚಿಕ್ಕು, ಪೇರಳೆ ಅಥವಾ ಒಂದು ಗುಲಾಬಿ ಗಿಡ ಯಾವುದಾದ್ರೂ ಬೀಜದಿಂದ ಮಾಡಿದಾಗ ನಮ್ಮ ಮೂಲ ತಳಿ ಗುಣ ಅದರಲ್ಲಿ ನೂರಕ್ಕೆ ನೂರು ಬರೋದಿಲ್ಲ. ನೂರಕ್ಕೆ ನೂರು ತಾಯಿ ಗಿಡದ ಗುಣ ಬರಬೇಕು ಅಂದರೆ ಅದಕ್ಕೆ ಕಸಿ ಪದ್ಧತಿಯಲ್ಲಿ ಸಸ್ಯವನ್ನು ಅಭಿವೃದ್ಧಿಪಡಿಸಬೇಕು. ಅಂದರೆ ಈಗ ತಾಯಿ ಮರದಿಂದ ನಮಗೆ ಮಾವಿನ ಹಣ್ಣು ಹೇಗೆ ರುಚಿಕರವಾಗಿ ಸಿಗ್ತದೋ ಅದರಿಂದ ಬೀಜದಿಂದ ನಾವು ಸಸ್ಯ ಮಾಡಿದಾಗ ಆ ಬೀಜದಿಂದ ಸಸಿಯಿಂದ ಬಂದ ಹಣ್ಣು ಅಷ್ಟು ರುಚಿ ಇರಲ್ಲ. ಅದರಲ್ಲಿ ಒಂದು 50% ಅಷ್ಟೇ ತಾಯಿ ಗುಣ ಬರಬಹುದು. ಯಾಕೆಂದ್ರೆ ಇವೆಲ್ಲ ಪರಾಗಸ್ಪರ್ಶ ಅವಲಂಬಿತ ಆಗಿರೋದ್ರಿಂದ ನೂರಕ್ಕೂ ನೂರು ಆ ಗುಣ ಬರೋದಿಲ್ಲ. ಹಾಗಾಗಿ ಈ ಮಾವು ಅಥವಾ ಯಾವುದೇ ಹಣ್ಣಿನ ಗಿಡದಲ್ಲಿ, ಬಹುವಾರ್ಷಿಕ ಹಣ್ಣಿನ ಗಿಡದಲ್ಲಿ ಕಸಿ ಪದ್ಧತಿ ಅದು ಅನಿವಾರ್ಯ. ಇದರಿಂದ ಅನುಕೂಲ ಅಂತಂದ್ರೆ, ಒಂದು ಕಸಿ ಮಾಡೋದ್ರಿಂದ ಗಿಡಗಳು ಬಹಳ ದಟ್ಟವಾಗಿ ಎತ್ತರವಾಗಿ ಹೋಗೋದಿಲ್ಲ, ಅದು ಕುಬ್ಜವಾಗಿರ್ತದೆ. ಅದರಿಂದ ಔಷಧಿ ಸಿಂಪರಣೆ ಆಮೇಲೆ ಬೇರೆ ಬೇರೆ ತೋಟಗಾರಿಕಾ ಕೆಲಸಗಳನ್ನು ಮಾಡಲಿಕ್ಕೆ ಅನುಕೂಲ ಆಗ್ತದೆ, ಹಾರ್ವೆಸ್ಟ್ ಮಾಡಲಿಕ್ಕೆ ಬಹಳ ಅನುಕೂಲ ಆಗ್ತದೆ. ಆಮೇಲೆ ಎಲ್ಲಾ ಮರದ ಕಾಯಿಗಳು ಒಂದೇ ತರ ಇರ್ತದೆ, ಒಂದೇ ಗಾತ್ರದಲ್ಲಿ. ಆಮೇಲೆ ಅದರಿಂದ ರೈತರಿಗೆ ಮಾರಾಟ ಮಾಡಲಿಕ್ಕೆ ಬಹಳ ಅನುಕೂಲ ಆಗ್ತದೆ. ಈ ಮಾರ್ಕೆಟ್ನಲ್ಲಿ ಕ್ವಾಲಿಟಿ ಬಹಳ ಪ್ರಾಮುಖ್ಯವಾಗಿರೋದ್ರಿಂದ ಕಸಿ ಗಿಡಗಳಿಂದ ಮಾಡಿದ ಹಣ್ಣುಗಳಿಗೆ ಒಳ್ಳೆಯ ಮಾರುಕಟ್ಟೆ ಸಿಗ್ತದೆ. ಅದಕ್ಕಾಗಿ ಅನಿವಾರ್ಯವಾಗಿ ಎಲ್ಲಾ ಹಣ್ಣಿನ ಬೆಳೆಗಳಲ್ಲೂ ತಾಯಿ ಗುಣವನ್ನು ನೂರಕ್ಕೆ ನೂರು ಉಳಿಸಿಕೊಳ್ಳಬೇಕಾದ್ರೆ ಕಸಿ ಮಾಡುವ ಪದ್ಧತಿಯಿಂದ ಮಾಡಿದ ಗಿಡಗಳನ್ನು ನಾವು ನಾಟಿ ಮಾಡಬೇಕು. ಇದು ಒಂದು ಅಂಶ. ಇದು ಸಸ್ಯದಿಂದ ಬೀಜ ಅಭಿವೃದ್ಧಿ ಮಾಡಿದ್ರೆ ಅನುಕೂಲ ಕೆಲವು ಸಾರಿ ಬರ್ತದೆ ಅಷ್ಟೇ, ಬಿಟ್ಟರೆ ಬಹಳ ಸರಿ ಬರೋದಿಲ್ಲ. ಈಗ ಉದಾಹರಣೆಗೆ ನಾವು ಮಾವಿನಲ್ಲಿ ಒಂದು ಮಾವಿನ ಗಿಡದಿಂದ ಒಂದು 100 ಕಾಯಿ ತಗೊಂಡು ಅದರಿಂದ ಸಸಿ ಮಾಡಿದ್ರೆ ಆ 100 ಗಿಡನು ಬೇರೆ ಬೇರೆ ಆಗ್ತದೆ. 100 ಬೇರೆ ರುಚಿ ಬಂದಿದೆ, ಬೇರೆ ಬೇರೆ ರುಚಿ ಬರ್ತದೆ, ಬೇರೆ ಬೇರೆ ಆಕಾರ ಬರ್ತದೆ, ಗಿಡದ್ದು ಆಯ್ತು ಕಾಯಿದು ಆಯ್ತು. ಅದನ್ನ ನಿವಾರಣೆ ಮಾಡಲಿಕ್ಕೆ ನಾವು ಕಸಿ ಪದ್ಧತಿಗೆ ಹೋಗಲೇಬೇಕು. ಹಾಗೆ ಹೋಗೋದ್ರಿಂದ ನೀವು ಅದರದ್ದು ಒರಿಜಿನಲ್ ಗುಣನ ನೀವು ಈಗ ರುಚಿನ ಎಲ್ಲದನ್ನು ಉಳಿಸ್ಕೋಬಹುದು. ಮಾರುಕಟ್ಟೆಯಲ್ಲಿರೋ ಆಪೂಸು, ಬಾದಾಮಿ, ತೋತಾಪುರಿ, ಬನೇಶಾನ್, ಮಲ್ಲಿಕಾ, ರತ್ನ, ಆಮ್ರಪಾಲಿ, ದಿಲ್ ಪಸಂದ್, ಯಾವ ವೆರೈಟಿ ಬೇಕಾದ್ರೆ ಹೇಳಿ ಅವೆಲ್ಲ ಕಸಿ ಪದ್ಧತಿಯಲ್ಲೇ ಅಭಿವೃದ್ಧಿಪಡಿಸಿದ. ಅಂದರೆ ರೈತರ ಹೊಲಕ್ಕೆ ನಾಟಿ ಮಾಡಬೇಕು ಅಂದ್ರೆ ಕಸಿ ಪದ್ಧತಿಯಲ್ಲೇ ಮಾಡಿದ ಗಿಡಗಳನ್ನು ನಾಟಿ ಮಾಡಿರೋದು. ಆವಾಗ ನಮ್ಗೆ 100 ಕ್ವಾಲಿಟಿ ಸಿಗುತ್ತೆ. ನೀವು ಏನು ಬಯಸಿದ್ರು ತಾಯಿ ಗುಣನ ಅದೇ ಸಿಕ್ಕಿರುತ್ತೆ ನಿಮಗೆ. ಹೌದು, ರುಚಿಯಲ್ಲಿ ಯಾವುದೇ ಇಲ್ಲ, ರುಚಿ, ಗಾತ್ರ ಮತ್ತೆ ಸುಹಾಸನೆ ಎಲ್ಲ ಒಂದೇ ಸಿಗುತ್ತೆ. ಹೌದು, ಮತ್ತೆ ನೀವು ಅದು ನೀವು ಮಾರ್ಕೆಟ್ಗೆ ನೀವು ಹಾರ್ವೆಸ್ಟ್ ಮಾಡೋದು ಕೂಡ ಒಂದೇ ಸಾರಿ ಬಂದಿರುತ್ತೆ. ಸೊ ಹಾಗಾಗಿ ಕಸಿ ತುಂಬಾ ಪ್ರಯೋಜನ ಆಗ್ತದೆ. ಈಗ ಕಸಿ ಮಾಡ್ಬೇಕಂದ್ರೆ ಈಗ ಮತ್ತೆ ಏನ್ ಮಾಡ್ಬೇಕು? ಈಗ ಒಂದು ನಮ್ಗೆ ನಮ್ದೊಂದು ತಾಯಿ ಪರಂಪರಾಗತವಾಗಿ ಬಂದಿದಂತ ಒಂದು ಮಾವಿನ ಮರ ಇದೆ ನಮ್ಮ ಮನೆಯಲ್ಲಿ ಅಂತ ಇಟ್ಕೊಳ್ಳೋಣ, ಅದ್ರದ್ದು ನಾವು ಕಸಿ ಹೇಗೆ ಮಾಡ್ಕೋಬೇಕು ಅದ್ರ ಬಗ್ಗೆ ನಮ್ಗೆ ಹೇಳಿ. ಈಗ ಕಸಿ ಮಾಡೋ ಪದ್ಧತಿಯಲ್ಲಿ ಬಹಳ ವಿಧಾನ ಇದೆ. ಪ್ರಾಮುಖ್ಯವಾಗಿ ಒಂದು ವೀನಿಯರ್ ಗ್ರಾಫ್ಟಿಂಗ್ ಅಂತ ಹೇಳ್ತಾರೆ. ವೀನಿಯರ್ ಗ್ರಾಫ್ಟಿಂಗ್ ಅಂತಂದ್ರೆ ಈಗ ಮೊದಲೇ ತಾಯಿ ಬೇರಿನ ಸಸ್ಯವನ್ನು, ಅದಕ್ಕೆ ನಾವು ಇಂಗ್ಲಿಷ್ನಲ್ಲಿ ಸ್ಟಾಕ್ ಪ್ಲಾಂಟ್ ಅಂತ ಹೇಳ್ತೀವಿ, ಅದನ್ನು ಬೆಳೆಸ್ಕೋಬೇಕು. ಒಂದು ಪಾಟ್ನಲ್ಲಿ ಅಥವಾ ಬ್ಯಾಗ್ನಲ್ಲಿ ಮಾವಿನ ಗಿಡ ಅಂದರೆ ಗೊರಟೆಯಿಂದ ಬಂದಂಥ ಸಸ್ಯವನ್ನು ಅದರಲ್ಲಿ ಬೆಳೆಸ್ಕೋಬೇಕು. ಅದನ್ನು ಅದರಲ್ಲಿ 1 ಬೆಳೆಸಿ ಆಮೇಲೆ ಅದನ್ನು ಮೇಲ್ಗಡೆ ಒಂದು ಪೆನ್ಸಿಲ್ ದಪ್ಪದಷ್ಟು ಕಾಂಡ ಇದ್ದಾವಾಗ ಪೆನ್ಸಿಲ್ ದಪ್ಪದ ಕೊಂಬೆ ಅದನ್ನು ಅದಕ್ಕೆ ಕಸಿ ಮಾಡಬೇಕು. ಅಂದರೆ ಈಗ ನೀವು ಯಾವ ಗಿಡದ ಕಸಿ ಮಾಡಬೇಕು ಅಂತ ಹೇಳಿ ನಿಶ್ಚಯ ಮಾಡಿರ್ತೀರಿ, ಆ ಗಿಡ ಅದರಿಂದ ಒಂದು ಕೊಂಬೆಯನ್ನು ತಗೋಬೇಕು. ಅದಕ್ಕೆ ನಾವು ಕಸಿ ಕುಡಿ ಅಥವಾ ಸಯಾನ್ ಅಂತ ಹೇಳ್ತೀವಿ. ಅದು ಒಂದು ಪೆನ್ಸಿಲ್ ಗಾತ್ರ ಇರಬೇಕು, ಒಂದು 12 ಸೆಂಟಿಮೀಟರ್ ಉದ್ದ ಇರಬೇಕು. ಅದನ್ನ ತೆಗೆದುಕೊಂಡು ಈ ತಾಯಿ ಬೇರಿನ ಗಿಡ ಅದಕ್ಕೆ ಸ್ಟಾಕ್ ಪ್ಲಾಂಟ್ ಹೇಳ್ತೀವಿ ಬ್ಯಾಗ್ನಲ್ಲಿ, ಅದು ಹಾಗೇನೆ ಅಷ್ಟೇ ದಪ್ಪ ಇರಬೇಕು. ಅದನ್ನ ಮೇಲ್ಗಡೆ ಭಾಗವನ್ನ ಕಟ್ ಮಾಡಿ ಒಂದು 3-4 ಸೆಂಟಿಮೀಟರ್ 5 ಸೆಂಟಿಮೀಟರ್ ವರೆಗೂ ವಿ ಆಕಾರದಲ್ಲಿ ಅದನ್ನ ಸೀಳಿ ಈ ಸಯಾನ್ ಅಥವಾ ನಾವು ಕುಡಿ ಅನ್ನ ಹೇಳ್ತೀವಲ್ಲ, ಅದನ್ನು ಅಷ್ಟೇ ಉದ್ದಕ್ಕೆ 4-5 ಸೆಂಟಿಮೀಟರ್ನಷ್ಟು ವಿ ಆಕಾರದಲ್ಲಿ, ಬೆಣೆ ಆಕಾರದಲ್ಲಿ, ಅದನ್ನ ಏನು ಮೇಲ್ಗಡೆ ಯಾವುದು ಡ್ಯಾಮೇಜ್ ಆಗದೆ ಇದ್ದಂಗೆ ಬಹಳ ಹರಿತವಾದ ಚಾಕುವಿನಿಂದ ಸೂಕ್ಷ್ಮವಾಗಿ ತೆಗಿಬೇಕು. ಆಮೇಲೆ ಈ ಮೂಲ ತಾಯಿ ಬೇರಿನ ಗಿಡ ಏನಿದೆಯಲ್ಲ ಸ್ಟಾಕ್ ಪ್ಲಾಂಟ್, ಅದರಲ್ಲಿ ಅದನ್ನ ಇಟ್ಟು ಪ್ಲಾಸ್ಟಿಕ್ ಸುರುಳಿಯಿಂದ ಅದನ್ನ ಗಟ್ಟಿಯಾಗಿ ಸುತ್ತಬೇಕು, ಕಟ್ಟಬೇಕು, ಮೇಲ್ವರೆಗೂ ಗಟ್ಟಿಯಾಗಿ ಸುತ್ತಬೇಕು. ಅದಕ್ಕೆ ಮತ್ತೆ ಯಾವುದೇ ತರ ಕೆಮಿಕಲ್ ಆ ತರ ಯಾವುದು ಉಪಯೋಗ ಮಾಡೋದಿಲ್ಲ. ಯಾವ್ದು ಹಾಗೆ ಹೇಳಿದ್ರೆ ಬರೀ ಸುಳ್ಳು ಹೇಳ್ತಾರೆ. ಇದು ಬಹಳ ಸಹಜವಾದ ಕ್ರಿಯೆ. ಅಲ್ಲಿ ಒಳಗಡೆ ಅಕಸ್ಮಾತ್ ಕೆಳಗಡೆ ತಾಯಿ ಬೇರಿನ ಗಿಡ ತೆಳ್ಳಗಿದ್ದು ಮೇಲ್ಗಡೆ ಕುಡಿ ದಪ್ಪ ಇದ್ರೆ ಒಂದು ಕಡೆಗೆ ಅದನ್ನ ಹೊಂದಾಣಿಕೆ ಮಾಡಿ ಗಟ್ಟಿಯಾಗಿ ಸುತ್ತಬಿಟ್ರೆ ಸಾಕು. ಅದರಲ್ಲಿ ಕೇಂಬಿಯಂ ಅದು ಆಹಾರವನ್ನ ಬೇರಿನಿಂದ ಎಲೆಗಳಿಗೆ ಸಪ್ಲೈ ಮಾಡುವಂತ ಭಾಗ, ಆ ಕೇಂಬಿಯಂ ಎರಡು ಅಂದ್ರೆ ನಾವು ತಾಯಿ ಬೇರಿಂದು ಮತ್ತೆ ಕುಡಿ ಅದು ಎರಡರದ್ದು ಕೇಂಬಿಯಂ ಭಾಗ ಒಂದು ಕಡೆ ಹೊಂದಾಣಿಕೆ ಆದ್ರೆ ಅದು ಕಸಿ ಸಕ್ಸಸ್ ಆದಾಗೇನೆ. ಆ ತರ ಪ್ಲಾಸ್ಟಿಕ್ ಒಂದು 120 GSM ದಪ್ಪದ್ದು ಪ್ಲಾಸ್ಟಿಕ್ ಪಟ್ಟಿಯನ್ನು ಅದಕ್ಕೆ ಕಟ್ಟಿ ಆಮೇಲೆ ಅದನ್ನ ನೆರಳು ಪ್ರದೇಶದಲ್ಲಿ ಆರ್ದ್ರತೆ ಜಾಸ್ತಿ ಇರುವಂತ ಜಾಗದಲ್ಲಿ ಅದಕ್ಕೊಂದು ಪ್ಲಾಸ್ಟಿಕ್ ಕವರ್ ಹಾಕಿ ಅಂದ್ರೆ ಆ ಕಸಿ ಮಾಡಿದ ಭಾಗಕ್ಕೆ ಯಾವುದೇ ಕಾರಣಕ್ಕೂ ನೀರು ತಾಗಬಾರ್ದು. ನೀರು ತಾಗಿದ್ರೆ ಅಲ್ಲಿ ಶಿಲೀಂಧ್ರಗಳು ಬೆಳೆದು ಸೋಂಕಾಗಿ ಅದು ಕೊಳೆಯುವ ಸಾಧ್ಯತೆ ಇರ್ತದೆ. ಹಾಗಾಗಿ ಅದರ ಮೇಲೆ ಒಂದು ಪ್ಲಾಸ್ಟಿಕ್ ಕವರ್ ಹಾಕಿ ಆರ್ದ್ರತೆ ಇರುವಂತ ಶೇಡ್ ಹೌಸ್ ಅಥವಾ ಪಾಲಿ ಹೌಸ್ ಆ ತರ ಜಾಗದಲ್ಲಿ ಇಟ್ಟು ಅದನ್ನ ಜೋಪಾನ ಮಾಡಬೇಕು. ಹೀಗೆ ಮಾಡೋದ್ರಿಂದ ಒಂದು 40-45 ದಿವಸದಲ್ಲಿ ಹೊಸ ಚಿಗುರು ಬಂದು ತಾಯಿ ಬೇರಿನ ಗಿಡ ಮತ್ತೆ ಕುಡಿ ಎರಡು ಚೆನ್ನಾಗಿ ಕೂಡ್ಕೊಳ್ಳುತ್ತದೆ. ಆವಾಗ ಅದನ್ನ ಪ್ಲಾಸ್ಟಿಕ್ ಅನ್ನ ಉಚ್ಚಿ ಅದನ್ನ ನೀವು ಹೊರಗಡೆ ಇಟ್ಕೋಬಹುದು. ಇದರಿಂದ ಹೊರಗಡೆ ಇಟ್ಟು ನೀವು ಒಂದು 3 ತಿಂಗಳ ಮೇಲೆ ಹೊಲಕ್ಕೆ ನಾಟಿ ಮಾಡಬಹುದು ಅಥವಾ ಅದನ್ನೇ ದೊಡ್ಡ ಬ್ಯಾಗಿಗೆ ನಾಟಿ ಮಾಡಬಹುದು. ಇದು ವೆಜ್ ಗ್ರಾಫ್ಟಿಂಗ್ ಪದ್ಧತಿಯಲ್ಲಿ ಇದು ಒಂದು. ಇದಕ್ಕೂ ಮೂಲತವಾಗಿ ಹಳೆ ಪದ್ಧತಿಯಲ್ಲಿ ಅಂತಂದ್ರೆ ಸಾಮೀಪ್ಯ ಕಸಿ ಅಂತ ಮಾಡ್ತಿದ್ರು. ಅದು ಇವಾಗ ಯಾರು ವಾಣಿಜ್ಯವಾಗಿ ಯಾರು ಬಳಕೆಯಲ್ಲಿಲ್ಲ, ಯಾಕೆಂದ್ರೆ ಅದು ಬಹಳ ಖರ್ಚುದಾಯಕವಾದ್ರಿಂದ ಆ ಸಾಮೀಪ್ಯ ಕಸಿ ಪದ್ಧತಿಯನ್ನ ಯಾರು ಮಾಡೋದಿಲ್ಲ ಇವಾಗ. ಈಗ ವಿಶೇಷವಾಗಿ ಸಾಫ್ಟ್ವುಡ್ ಗ್ರಾಫ್ಟಿಂಗ್ ಅಂತ ಓಟೆ ಕಸಿ ಅಂತ ಮಾಡ್ತಾರೆ. ಅಂದ್ರೆ ಈಗ ಮಾವಿನ ಓಟೆ ಏಪ್ರಿಲ್ ಮೇ ತಿಂಗಳಿಂದ ಮಾವಿನ ಸೀಸನ್ ಶುರುವಾದ ಕೂಡಲೇ ಮಾವಿನ ಗೊರಟೆ ಸಿಗ್ತದೆ, ಅದನ್ನ ಮೊಳಕೆ ತರಲಿಕ್ಕೆ ಹಾಕಿದ್ರೆ 1.5 ತಿಂಗಳಲ್ಲಿ ಈ ಮೊಳಕೆ ಬರ್ತದೆ. ಮೊಳಕೆ ಬಂದು 1 ವಾರದಲ್ಲಿ ಅದು ತಾಮ್ರ ಬಣ್ಣದ್ದು 2 ಎಲೆ ಬಂದಿರ್ತದೆ. ಆವಾಗೇನೆ ಅದಕ್ಕೆ ಇದೇ ನಾ ಇದು ಮೊದಲು ಹೇಳಿದ ವಿಧಾನದಲ್ಲಿ ಕಸಿ ಮಾಡಿ ಪ್ಲಾಸ್ಟಿಕ್ ಪಟ್ಟಿಯನ್ನು ಸುತ್ತಿ ಆಮೇಲೆ ಬ್ಯಾಗಿ ಹಾಕಿ ಅದಕ್ಕೊಂದು ಪ್ಲಾಸ್ಟಿಕ್ ಕವರ್ ಹಾಕಿ ಅಂದ್ರೆ ಮೇಲ್ಗಡೆ ಕವರ್ ಮಾಡಬೇಕು. ಕವರ್ ಮಾಡಿ ಕವರ್ ಮಾಡೋದ್ರಿಂದ ಮಾಯಿಶ್ಚರ್ ಒಳಗಡೆ ಮೇಂಟೈನ್ ಆಗ್ತದೆ ಒಂದು. ಆಮೇಲೆ ಯಾವುದೇ ಶಿಲೀಂಧ್ರ ಅಲ್ಲಿ ಬೆಳವಣಿಗೆ ಆಗೋದು ತಪ್ಪುತ್ತದೆ. ಅದ್ರ ಮೇಲೆ ಸೀದಾ ಡೈರೆಕ್ಟ್ ಆಗಿ ನೀರು ಬಿದ್ದರೆ ಕೊಳೆಯುವ ಸಾಧ್ಯತೆ ಇರ್ತದೆ. ಅದಕ್ಕೆ ಪ್ಲಾಸ್ಟಿಕ್ ಕವರ್ ಅನ್ನು ಕಂಪಲ್ಸರಿ ಹಾಕಬೇಕು. ಅದನ್ನ ಓಟೆ ಕಸಿ ಮಾಡಿ ಅದನ್ನ ನೀವು ಶೇಡ್ ಹೌಸ್ನಲ್ಲಿ ಅಥವಾ ಪಾಲಿ ಹೌಸ್ನಲ್ಲಿ ಇಟ್ಟು ಜೋಪಾನ ಮಾಡಿ ಅದು ಹಾಗೇನೆ 40-45 ದಿವಸದಲ್ಲಿ ಚಿಗುರು ಬರ್ತದೆ. ಆವಾಗ ಅದನ್ನ ಪ್ಲಾಸ್ಟಿಕ್ ಸುರುಳಿ ಸುತ್ತದನ್ನ ತೆಗೆದು ಬೇರೆ ಬ್ಯಾಗಿ ಹಾಕ್ಬಹುದು, ಇಲ್ಲಾಂದ್ರೆ ಡೈರೆಕ್ಟ್ ನರ್ಸರಿಯಲ್ಲಿ ಇಟ್ಟು 1-2 ತಿಂಗಳ ಮೇಲೆ ಪ್ಲಾಂಟೇಷನ್ ಅಲ್ಲಿ ನಾಟಿ ಮಾಡಬಹುದು. ನೀವು ಭೂಮಿಯಲ್ಲಿ ನೆಡಬಹುದು. ಇದು ಕಸಿ ಪದ್ಧತಿ ಮಾವಿನಲ್ಲಿ. ಇದೇ ತರ ಕಸಿ ಪದ್ಧತಿಯನ್ನ ಚಿಕ್ಕುನಲ್ಲಿ ಮಾಡಬಹುದು. ಚಿಕ್ಕುನಲ್ಲಿ ಕಿರಣಿ ಗಿಡ ಅಂತ ಹೇಳಿ ಇಲ್ಲ, ಅದಕ್ಕಿಂತ ಮೊದಲೇ ಕೇಳ್ತೇನೆ ನಾನು. ಈಗ ಕೆಲವು ರೈತರ ಕಡೆ ಹಳೆ ಸಂಪ್ರದಾಯವಾಗಿ ಬಂದಂತ ಒಂದು ಕೆಲವೊಂದಿಷ್ಟು ಮರ ಇದಾವೆ ಅಂತ ಇಟ್ಕೊಳ್ಳಿ. ಈಗ ಆ ಮರ ಅವರಿಗೆ ಕಳ್ಕೊಳ್ಳಕ್ ಇಷ್ಟ ಇಲ್ಲ, ಯಾವುದೋ ಒಂದು ಒಳ್ಳೆ ಜಾಗದಲ್ಲಿ ಇರ್ತದೆ ಆ ಮರ. ಆ ಮರ ಮತ್ತೆ ಟೊಂಗಿಗಳೆಲ್ಲ ಅದು ಲಡ್ಡಾಗಿರುತ್ತೆ, ಒಣಗೋಗಿರುತ್ತೆ, ಕೆಲವೊಂದು ಸಾಯೋ ಸ್ಥಿತಿಯಲ್ಲಿ ಇರುತ್ತೆ. ಮತ್ತೆ ಅದಕ್ಕೆ ನಾವು ಈ ಕಸಿ ಮಾಡಿ ಏನು ಜೀವಂತ ಉಳಿಸ್ಕೊಳ್ಳೋ ಸಾಧ್ಯತೆ ಇದೆಯಾ ಡಾಕ್ಟರ್ ಮಂಜುನಾಥ್? ಇದನ್ನು ನಾವು ಮಾಡಲೇಬೇಕು. ಯಾವ್ದು ನಮ್ಮ ರಾಜ್ಯದ ದೇಶದ ಯಾವುದೇ ಭಾಗದಲ್ಲಿ ಒಂದು ಉತ್ತಮವಾದ ಯಾವುದೇ ತಳಿ ಇರಲಿ, ಮಾವಿಂದು ಹಲಸಿಂದು ಬೇರು ಯಾವುದೇ ಇದ್ರೂ ಈ ಕಸಿ ಮಾಡೋ ವಿಧಾನದಿಂದ ಅದನ್ನು ಸಂರಕ್ಷಿಸಿ ಅದು ಒಳ್ಳೆ ಗುಣಮಟ್ಟದ್ದಿದ್ರೆ ಇಡೀ ರಾಜ್ಯ ಮಟ್ಟದಲ್ಲಿ ದೇಶ ಮಟ್ಟದಲ್ಲಿ ಅದನ್ನ ರೈತರಿಗೆ ಮುಟ್ಟಿಸುವಂತ ಕೆಲಸ ಆಗ್ಲೇಬೇಕು. ಅಂದ್ರೆ ಈಗ ಯಾವುದೋ ಒಂದು ಮರ ಇರುತ್ತೆ, ಒಂದೇ ಮರ ಇರುತ್ತೆ ಇಡೀ ಊರಿಗೆ, ಒಂದು ರಾಜ್ಯಕ್ಕೆ ಅಂತ ಇಟ್ಕೊಳ್ಳಿ. ಅದು ಈಗ ಮತ್ತೆ ನಾವು ಅದನ್ನ ಮತ್ತೆ ನಾವು ಅದು ವಯಸ್ಸಾದ್ರೂ ಮತ್ತೆ ಹೊಸದಾಗಿ ನಾವು ಜೀವ ಕೊಡಬಹುದು. ಉದ್ದಮ್ ಅದನ್ನ ಕಸಿ ವಿಧಾನದಿಂದ ಈಗ ಆತರ ಯಾವ್ದಾದ್ರು ರೈತರ ತೋಟದಲ್ಲಿ ವಿಶೇಷವಾದ ತಳಿ ಇದ್ರೆ ಈಗ ನಮಗೆ ತಿಳಿಸಿದರೆ ನಾವೇ ಬಂದು ಅದನ್ನ ನೋಡಿ ಮಾಡಿಕೊಡ್ತೀವಿ, ಅಥವಾ ನೀವೇ ಮಾಡ್ಕೋಬಹುದು. ಈಗ ಉದಾಹರಣೆಗೆ ಮಾವಿನ ಗಿಡ, ಆ ಥರ ಒಂದು ವಿಶೇಷವಾದ ಮಾವಿನ ತಳಿ ಇದ್ರೆ ನೀವೇ ನಿಮ್ಮ ಮನೆಯಲ್ಲಿ ಒಂದು ಪ್ಲಾಸ್ಟಿಕ್ ಬ್ಯಾಗ್ನಲ್ಲಿ ಅಥವಾ ಮಣ್ಣಿನ ಕುಡಿಕೆಯಲ್ಲಿ ಮಾವಿನ ಗಿಡ ಬೇರು ಸಸ್ಯವನ್ನು ಬೆಳೆಸಿಕೊಂಡು, ಈಗ ನಿಮ್ಮಲ್ಲಿ ವಿಶೇಷವಾದ ತಳಿ ಏನಿದೆ ಅದರಿಂದ ಕುಡಿ ತೆಗೆದು, ಈಗ ನಾನು ಮೊದಲೇ ಹೇಳಿದ ವಿಧಾನದಲ್ಲಿ ಅದಕ್ಕೆ ಕಸಿ ಕಟ್ಟಿದ್ರೆ ನಿಮಗೊಂದು 100 ಗಿಡ ಬೇಕಾದರೆ ಒಂದು 200 ಗಿಡ ಕಸಿ ಕಟ್ಟಿ ಒಂದು 50% ಸಕ್ಸಸ್ ಆದ್ರೂ ನಿಮ್ಗೆ 100 ಗಿಡ ಸಿಗ್ತದೆ. ಅಂದ್ರೆ ಅದು ಶೇಕಡ 100% ಯಶಸ್ ಆಗ ಸಾಧ್ಯತೆ ಇಲ್ಲ, ಅದು ತಳಿ ಮೇಲೆ ಅವಲಂಬಿತ ಆಗಿರ್ತದೆ. ಉದಾಹರಣೆಗೆ ಮಾವಿನಲ್ಲಿ ಆಪೂಸ್ ತಳಿ ಇದೆ, ಆಪೂಸ್ ತಳಿಯಲ್ಲಿ ಪರ್ಸೆಂಟೇಜ್ ಆಫ್ ಸಕ್ಸಸ್ ಅದ್ರ ಕಡಿಮೆ ಇದೆ, ಮಲ್ಲಿಕಾದಲ್ಲಿ ಜಾಸ್ತಿ ಇದೆ. ಹಾಗೆ ಒಂದೊಂದು ತಳಿಯಿಂದ ಮತ್ತೊಂದು ತಳಿಗೆ ಅದು ವ್ಯತ್ಯಾಸ ಆಗ್ತದೆ. ಅಂದ್ರೆ ಶೇಕಡ 100% ಮಾಡಬಹುದು. ಕಸಿ ಮಾಡೋರು ಹೇಗೆ ಮಾಡ್ತಾರೆ ಅದ್ರ ಮೇಲೆ ಹೋಗ್ತದೆ. ಸಯಾನ್ ಅಂದ್ರೆ ನಾವು ಕುಡಿ ಯಾವ ತರ ಸೆಲೆಕ್ಟ್ ಮಾಡ್ತೀವಿ ಅದ್ರ ಮೇಲೂ ಇರ್ತದೆ. ಆಮೇಲೆ ಕಸಿ ಮಾಡಿದ್ಮೇಲೆ ನಾವು ಅದಕ್ಕೆ ಸರಿಯಾದ ವಾತಾವರಣ ಕೊಡಬೇಕು. ಅಂದ್ರೆ ಆ ಕುಡಿ ಮೃದು ಇರಬೇಕು, ಸಾಫ್ಟ್ ಇರಬೇಕು, ಮತ್ತೆ ಹೊಸದಿರಬೇಕು. ಕುಡಿ ಬಹಳ ಹಳತಿ ಇರಬಾರ್ದು, ಆಮೇಲೆ ಎಳೆತಿ ಇರಬಾರ್ದು. ಆಮೇಲೆ ಕುಡಿಯ ತುದಿಯಲ್ಲಿ ಏನು ಚಿಗರ್ ಇರ್ತದೆ, ಚಿಗರ್ ಬಂದಿರಬಾರ್ದು. ಆ ಚಿಗರು ಮೊಳಕೆ ಏನ್ ಹೇಳ್ತೀವಲ್ಲ ನಾವು, ಅದು ಒಂದ್ ಸ್ವಲ್ಪ ಸುಪ್ತಾವಸ್ಥೆಯಲ್ಲಿ ಇರಬೇಕು. ಆ ತರ ಸ್ಥಿತಿಯಲ್ಲಿ ಇದ್ದಾವಾಗ ಸಕ್ಸಸ್ ಜಾಸ್ತಿ ಆಗ್ತದೆ. ಬಹಳ ಎಳೆತು ಆಗಬಾರ್ದು, ಬಹಳ ಹಳೆತು ಇರಬಾರ್ದು. ಆ ತರ ಕುಡಿ ಸೆಲೆಕ್ಟ್ ಮಾಡಿಕೊಂಡು ಕಸಿ ಮಾಡಬೇಕು, ಆವಾಗ ಸಕ್ಸಸ್ ರೇಟ್ ಜಾಸ್ತಿ ಇರ್ತದೆ. ಸರಾಸರಿ ಹೇಳೋದಿದ್ರೆ ಒಂದು 75-80% ಮಾವಿನಲ್ಲಿ ಕಸಿ ಸಕ್ಸಸ್ ಆಗ್ತದೆ. ಈಗ ಕೆಲವು ರೈತರು ಏನ್ ಮಾಡ್ತಾರಂದ್ರೆ, ಈಗ ಅಲ್ಲಿ ಲೋಕಲ್ ಗೊರಟೆಯನ್ನ ತಗೋತಾರೆ, ಗೊರಟೆನ್ ತಗೊಂಡು ಅಥವಾ ಬೀಜನ್ ತಗೊಂಡು ಅದರಲ್ಲಿ ಒಂದು ಇದ್ರಲ್ಲಿ ಹಾಕಿರ್ತಾರೆ, ಒಂದು ಸಣ್ಣದೊಂದು ಪ್ಲಾಸ್ಟಿಕ್ ಪ್ಯಾಕೆಟ್ ಎಲ್ಲ ಹಾಕಿರ್ತಾರೆ, ಮಣ್ಣು ಎಲ್ಲ ಹಾಕಿ ಇದು ಹಾಕಿರ್ತಾರೆ. ಮತ್ತೆ ಅದನ್ನ ಈಗ ಕುಡಿ ತಗೋಬೇಕಾದ್ರೆ ಅವರು ವ್ಯತ್ಯಾಸ ಮಾಡ್ಕೊಂಡ್ಬಿಡ್ತಾರೆ, ಮತ್ತೆ ಅದು ಹಾಕಿದ ಮೇಲೆ ಮೇಲ್ಗಡೆ ಪ್ಲಾಸ್ಟಿಕ್ ಕವರ್ ಮಾಡೋದೇ ಇಲ್ಲ. ಇದು ಏನಾಗುತ್ತೆ, ಮೊದಲಿಗೆ ಮಳೆ ಬೀಳಂತ ಜಾಗದಲ್ಲಾದ್ರೆ ಮಳೆ ನೀರು ಹೋಗಿ ಅಲ್ಲಿ ಕುಂತು ಬಿಡ್ತದೆ, ಗಿಡ ಯಶಸ್ಸೇ ಕಾಣೋದಿಲ್ಲ, ಹುಟ್ಟು ಬರೋದೇ ಇಲ್ಲ. ಅದಕ್ಕೇನೆ ತಾಯಿ ಬೇರೆ ಹುಟ್ಕೊಳ್ಳುತ್ತದೆ ಮೇಲೆ, ನೀವೇನು ಕಸಿ ಮರದ ಮಾಡಿರ್ತಿರಲ್ಲ ಗಿಡ ಎಲೆನ್ ಟೊಂಗೆ ಹಾಕಿರ್ತಿರಲ್ಲ ಅದು ಹುಟ್ಟೋದೇ ಇಲ್ಲ, ಚಿಗರೋದೇ ಇಲ್ಲ. ಹೌದು, ಆ ಕಾಳಜಿಯನ್ನು ತಗೊಳ್ಳೇಬೇಕು. ಅಂದ್ರೆ ನೀವು ಅಲ್ಲಿ ಹಾಕ್ಲೇಬೇಕು, ಅದು ಕವರ್ ಮಾಡಿದ್ರೆ ಮಾತ್ರ ಯಶಸ್ ಆಗೋದು. ಅದರಲ್ಲಿ ಏನು ವಾತಾವರಣ ಒಂದೇ ತರ ಇರುತ್ತೆ, ವಾತಾವರಣ ಆರ್ದ್ರತೆ ರಿಲೇಟಿವ್ ಹ್ಯೂಮಿಡಿಟಿ ಅಂತ ನಾವು ಹೇಳ್ತೀವಿ. ಹೌದು, ಆರ್ದ್ರತೆ ಅಂಶ ಜಾಸ್ತಿ ಮಾಡೋಂಗ್ ಮಾಡ್ತದೆ ನಾವು ಪ್ಲಾಸ್ಟಿಕ್ ಕವರ್ ಮಾಡಿದಾಗ. ಮೈಕ್ರೋ ಕ್ಲೈಮೇಟ್ ಅದು ಸ್ವಲ್ಪ ಹಾಟ್ ವೆದರ್ ಇರುತ್ತೆ, ಅದು ಬೇಕದು. ಹೌದು, ಸ್ವಲ್ಪ ವಾತಾವರಣ ಬಿಸಿನೂ ಇರಬೇಕು, ಬಹಳ ಬಿಸಿ ಅಲ್ಲ, ಒಂದು 30-35 ಡಿಗ್ರಿ ತನಕ ಇದ್ದು ಒಂದು 90-95% ರಿಲೇಟಿವ್ ಹ್ಯೂಮಿಡಿಟಿ ಆರ್ದ್ರತೆ ಇದ್ದಾವ, ಒಂದೇ ಪ್ರಮಾಣದಲ್ಲಿ ಇದ್ದಾಗ ಸಕ್ಸಸ್ ರೇಟ್ ಜಾಸ್ತಿ ಆಗ್ತದೆ. ಬಹಳ ಚಳಿಗಾಲ, ಬಹಳ ಬೇಸಿಗೆಗಾಲ ಬಿಟ್ಟು ಮಳೆಗಾಲದಲ್ಲಿ ಇದನ್ನ ಮಾಡೋದು ಬಹಳ ಸೂಕ್ತ. ಮಳೆಗಾಲ ಅಂತಂದ್ರೆ ನಾವು ಜೂನ್ ದಿಂದ ಹಿಡ್ಕೊಂಡು ಸೆಪ್ಟೆಂಬರ್ ಅಕ್ಟೋಬರ್ ತನಕನು ಈ ಕಸಿ ವಿಧಾನದಲ್ಲಿ ಕಸಿ ಮಾಡುತ್ತೆ, ಸಕ್ಸಸ್ ಆಗುತ್ತೆ. ಅದ್ರ ಬಿಟ್ಟು ಯಾವುದೇ ಕಾರಣಕ್ಕೂ ಕಸಿ ಭಾಗಕ್ಕೆ ನೀರ್ ತಾಗಬಾರ್ದು, ಅದಕ್ಕೆ ನಾವು ಪ್ಲಾಸ್ಟಿಕ್ ಕವರ್ ಪ್ರಮುಖವಾಗಿ ಮಾಡಬೇಕು ಅಂತ ಹೇಳೋದು. ಅಂದ್ರೆ ಈಗ ಜಾಸ್ತಿ ಮಳೆ ಬೀಳುವಂತ ಪ್ರದೇಶದಲ್ಲಿ ನಡೀತದೆ, ಅಕ್ಟೋಬರ್ ನವೆಂಬರ್ದಲ್ಲೂ ಮಾಡಬಹುದು. ಜಾಸ್ತಿ ಮಳೆ ಬೀಳುವಂತ ವಾತಾವರಣ ಇದ್ದದ್ದು, ಅಥವಾ ಈಗ ತಂಪು ತೋಟದಲ್ಲಿ ಅಡಿಕೆ ತೋಟ, ತೆಂಗಿನ ತೋಟ, ಅದ್ರ ಮೇಲೆ ನೀರ್ ಬೀಳಬಾರ್ದು. ಅದ್ರ ಮೇಲೆ ನೀರ್ ಬೀಳದಿದ್ದಾಗ ನೋಡ್ಕೋಬೇಕು, ಅದ್ರ ಮೇಲೆ ನೀರ್ ಬೀಳಬಾರ್ದು. ನಾವು ಕಸಿ ಕಟ್ಟದ ಭಾಗಕ್ಕೆ ನೀರ್ ಬೀಳಬಾರ್ದು, ಆದ್ರೆ ಕೆಳಗಡೆ ಗಿಡಕ್ಕೆ ನೀರ್ ಬೇಕು. ಈ ವಯಸ್ಸಾದ ಮರಗಳನ್ನ ನಾವು ಅಲ್ಲಿ ಹೇಗೆ ನೀವು ಮಾಡ್ತೀರಿ, ಆ ಮರನ್ನೇ ಕಟ್ ಮಾಡ್ತೀರಾ ಹೇಗೆ? ವಯಸ್ಸಾದ ಮರಗಳಲ್ಲಿ ಒಳ್ಳೆ ತಳಿ ಇದ್ರೆ ಅದರದ್ದೇ ಮಾವಿನ ಕುಡಿಗಳನ್ನು ತಗೊಂಡು, ಒಂದ್ ವೇಳೆ ಕುಡಿ ಸಿಕ್ಕಿಲ್ಲಪ್ಪ ಬರೀ ನಿಮ್ಗೆ ಕಾಂಡ ಮಾತ್ರ ಇದೆ, ಕಾಂಡದಿಂದ ಬರೋದಿಲ್ಲ, ಕುಡಿಬೇಕು ಅದಕ್ಕೆ, ಕುಡಿಬೇಕು. ಓಹೋಹೋ, ಒಂದೇನು ಒಂದ್ 10 ಕುಡಿ ಇದ್ರೆ ಆರಾಮಾಗಿ ಒಂದು 7-8 ಸಸಿಯನ್ನು ಆರಾಮ ಮಾಡಬಹುದು. ಮತ್ತೊಂದ್ ಸಸಿಯಿಂದ ಸಾಕಷ್ಟು ಚಿಗರಬೇಕು, ಚಿಗರಿದ್ರೆ ಮಾತ್ರ ಆಗ್ತದೆ. ಪೆನ್ಸಿಲ್ ದಪ್ಪದ್ದು, 15 cm ಉದ್ದದ್ದು. ಇನ್ನೂ ಒಂದು ಪದ್ಧತಿ ಇದೆಯಲ್ಲ, ಈಗ ಕಾಂಡಕ್ಕೆ ಅದನ್ನ ಬುಡದಲ್ಲಿ ಅದು ಚುಚ್ಚುತ್ತಾರೆ, ಏನಂತಾರೆ ಅದಕ್ಕೆ? ಅದಕ್ಕೆ ರೀಜುವಿನೇಷನ್ ಅಂತ ಅಂದ್ರೆ, ಈಗ ಹಳೆ ಮಾವಿನ ಗಿಡಗಳು ಅಥವಾ ಈಗ ನಮ್ಗೆ ಯಾವುದೋ ಒಂದು ಬೇಡವಾದ ತಳಿ ಇದ್ರೆ, ಬಹಳ ಹುಳಿ ಇರ್ತದೆ, ಕಹಿ ಇರ್ತದೆ, ಅದು ಮಾರುಕಟ್ಟೆಗೆ ಯೋಗ್ಯವಾದ ತಳಿ ಆಗಿರೋದಿಲ್ಲ, ಆದ್ರೆ ಆ ಗಿಡವನ್ನು ತೆಗಿಲಿಕ್ಕೆ ನಮಗೆ ಮನಸ್ಸಿರೋದಿಲ್ಲ, ಅಂತ ಸಂದರ್ಭದಲ್ಲಿ ಆ ಮಾವಿನ ಗಿಡದ ಟೊಂಗೆ ಕತ್ತರಿಸಿ, ನೆಲದಿಂದ ಒಂದು 4-5 ಫೂಟಿಗೆ ಕತ್ತರಿಸಿ ಅದನ್ನ ತೊಗಟೆಯನ್ನು ತೆಗೆದು ಅದಕ್ಕೆ ಕಾಂಡ ಕಸಿ ಅಂತ ಮಾಡಬಹುದು. ಅದಕ್ಕೆ ನಾವು ಕಸಿ ಕುಡಿ ಅಂತ ತಗೋತೀವಿ, ಅದನ್ನ ಮೊದಲು ಹೇಳಿದಾಗೇನೆ ಪೆನ್ಸಿಲ್ ದಪ್ಪದ್ದು ಒಂದ್ ಸೆಂಟಿಮೀಟರ್ ದಪ್ಪದ್ದು, 15 ಸೆಂಟಿಮೀಟರ್ ಉದ್ದದ್ದು. ಅದನ್ನ ಈ ನಾವು ಮಾವಿನ ಗಿಡದನ್ನ ಏನು ಬೊಡ್ಡೆಯನ್ನು ಕತ್ತರಿಸಿರ್ತೀವಿ, ತೊಗಟೆಯನ್ನು ತೆಗೆದು ಈ ನಾವು ಕಸಿ ಕುಡಿಯನ್ನು ಒಂದು ಭಾಗ ಕೆತ್ತಿ ಅದನ್ನ ಅದ್ರ ಒಳಗಡೆ ಇಟ್ಟು ನೀರು ಒಳಗಡೆ ಹೋಗದೆ ಇದ್ದಂಗೆ ಕಂಪ್ಲೀಟ್ ಆಗಿ ಅದಕ್ಕೆ ಪ್ಲಾಸ್ಟಿಕ್ ಇಂದ ಸುತ್ತಿ, ಅವಶ್ಯ ಇದ್ರೆ ಮೇಣದ ಬತ್ತಿಯನ್ನು ಕರಗಿಸಿ ಅಂಟು, ಆ ಅಂಟನ್ನು ಅದಕ್ಕೆ ಮೆತ್ತಬೇಕು. ಅಲ್ಲಿ ನೀವು ಕೇವಲ ಒಂದಲ್ಲ, ಹತ್ತಾರು ಕುಡಿಗಳನ್ನು ಸೇರಿಸಬಹುದು. 8 ಒಂದೇ ಜಾತಿದು ಹಾಕಬಹುದು, ಇಲ್ಲ 8 ಬೇರೆ ಬೇರೆ ಜಾತಿದು ಹಾಕಬಹುದು. ಓಹೋ, ಅದು ಸಾಧ್ಯತೆ ಇದೆ. ಒಂದೇ ಗಿಡದಲ್ಲಿ ನೀವು ಬೇರೆ ಬೇರೆ ತರದ ಹಣ್ಣು, ಮಾವಿನ ಹಣ್ಣನ್ನು ತಿನ್ಬಹುದು. ಓಹೋ, ಅದು ಇದರದ್ದು ಬಹಳ ಅಡ್ವಾಂಟೇಜ್. ಸಾಕಷ್ಟು ಯಶಸ್ಸು ಕೂಡ ಕಂಡಿದ್ದಾರೆ ನಮ್ಮ ರೈತರು. ಬಹಳ ಹಳೆ ತೋಟ ಆದ್ರೆ ನೀವು ಪೂರಾ ತೋಟವನ್ನು ಇದೇ ತರ ಕನ್ವರ್ಟ್ ಮಾಡಬಹುದು. ನೀವು ಈಗ ಉದಾಹರಣೆಗೆ ಹಳೆ ತಳಿ ಇತ್ತು ನೀಲಮ್ ಅಥವಾ ಯಾವ್ದು ಬನೇಶಾನು, ಯಾವ್ದು ಹಳೆ ತಳಿ, ಹೌದು, ನಿಮಗೆ ಮಲ್ಲಿಕ ಹಾಕ್ಬೇಕು, ಆಪೂಸ್ ಹಾಕ್ಬೇಕು, ಇಲ್ಲ ಇವಾಗ ಬಂದಿದ್ದೆ ಮಿಯಾವಾಕಿ ಅದನ್ನ ಹಾಕ್ಬೇಕು ಅಂತಂದ್ರೆ ಈ ತರ ನೀವು ಮಾವಿನ ಗಿಡಗಳನ್ನು, ಹೌದು, ಅದನ್ನ ಮಾವಿನ ಗಿಡವನ್ನ ಪೂರಾ ಏನು ಕಟ್ ಮಾಡಿ ಅದಕ್ಕೆ ಆ ತೊಗಟೆಯನ್ನು ತೆಗೆದು ಅದ್ರಲ್ಲಿ ಕಸಿ ಮಾಡಬಹುದು. ಇಲ್ಲ ಅಂದ್ರೆ ಆ ಬಡ್ಡೆಯನ್ನು ಹಾಗೆ ಬಿಟ್ಟು ಅದಕ್ಕೆ ಬ್ಲೈಟಾಕ್ಸ್ ಇಲ್ಲ ಟ್ರೀಟ್ಮೆಂಟ್ ಕೊಟ್ಟು ಹೊಸ ಚಿಗರ್ ಬರ್ತದೆ, ಆ ಚಿಗರಿಗೆ ಕಟ್ಟಬಹುದು. ಒಂದು ತೊಗಟೆಯನ್ನು ತೆಗೆದು ಅಲ್ಲಿ ಹಾಕಬಹುದು, ಇಲ್ಲ ಅಂತಂದ್ರೆ ಹೊಸ ಚಿಗರಿ ಬಂದ ಮೇಲೆ ಅದಕ್ಕೆ ಕಸಿ ಕಟ್ಟಬಹುದು. ಇದು ಯಾವ ಪದ್ಧತಿಯಿಂದ ನೀವು ಹೊಸ ತೋಟವನ್ನು ಹೊಸ ಜಾತಿ ತೋಟವನ್ನಾಗಿ ಮಾಡಬಹುದು. ಇದೇ ತರ ಈಗ ಮಾವಿನ ಹೇಗೆ ಮಾಡಿದ್ವೋ ನಾವು ಹಲಸಲ್ಲೂ ಅದೇ ತರ ಮಾಡ್ಕೋಬಹುದು. ಹೌದು, ಹಲಸಿನಲ್ಲಿ ಇನ್ನು ಸ್ವಲ್ಪ ಸೂಕ್ಷ್ಮ ಅದು, ಆದ್ರೆ ಅದರಲ್ಲೂ ಚೆನ್ನಾಗಿ ಮಾಡಬಹುದು. ಯಾಕಂದ್ರೆ ಹಲಸು ನಮ್ಮ ದೇಶದ ದೊಡ್ಡ ಒಂದು ಹಣ್ಣಿನ ಬೆಳೆ ಕೊಡುವಂತಹ ಒಂದು ಸಸ್ಯ ಅದು. ಹೌದು, ಅದರದ್ದು ಏನು ಬೆಳೆ ಬರ್ತದೆ ಅಷ್ಟು ಉಪಯೋಗ ರೈತರು ತಗೋತಾ ಇಲ್ಲ, ಆಗ್ತಾ ಇಲ್ಲ. ಸಾಕಷ್ಟು ಅದು ಏನು ಅಲ್ಲೇ ಬಿದ್ದು ಅಲ್ಲೇ ಹಾಳಾಗ್ಬಿಡುತ್ತೆ. ಈ ಮಲ್ನಾಡು ಕಡೆ ಮತ್ತೆ ಈಗ ಬೆಟ್ಟದ ಊರಲ್ಲಿ ಒಳ್ಳೆ ತಳಿ ಇದೆ, ಒಳ್ಳೆ ತಳಿ ಮಾಡಬೇಕು ಅಂದ್ರೆ ಈ ಕಸಿ ಮಾಡೋ ಪದ್ಧತಿ, ಕಸಿ ಮಾಡಬಹುದು ಮತ್ತು ರೈತರಿಗೂ ಅದು ಉಪಯೋಗ ಅನುಕೂಲ ಆಗ್ತದೆ. ಅದ್ರ ಪ್ರಯೋಜನ ತಗೋಬೇಕಂದ್ರೆ ಕಸಿ ಪದ್ಧತಿಯಲ್ಲಿ ಹೋದ್ರೆ ಮಾತ್ರ ಅವರಿಗೆ ಸುಲಭದಲ್ಲಿ ಆಗುತ್ತೆ. ಹಲಸಿನಲ್ಲಿ ಈ ತರ ಬೆಣೆ ಕಸಿಯನ್ನು ಮಾಡಬಹುದು, ಆಮೇಲೆ ಬಡ್ಡಿಂಗ್ ಅಂದ್ರೆ ಕಸಿ ಕಣ್ಣು ಹಾಕೋದು, ಕಣ್ಣು ಕಸಿ. ಈ ನಾವು ಗುಲಾಬಿ ಗಿಡದಲ್ಲಿ ಕಣ್ಣು ಕಸಿ ಮಾಡ್ತೀವಿ, ಅದೇ ತರ ಹಲಸಿನಲ್ಲಿ ಕಣ್ಣು ಕಸಿ ಮಾಡಬಹುದು. ಕಣ್ಣು ಕಸಿ ಒಂದು ಲಾಭ ಅಂತಂದ್ರೆ ಕಸಿ ಕಡ್ಡಿಗಳು ಬಹಳ ಕಡಿಮೆ ಇದ್ದಾಗ ಜಾಸ್ತಿ ಗಿಡಗಳನ್ನ ಅಭಿವೃದ್ಧಿ ಮಾಡಬಹುದು. ಅಂದ್ರೆ ಈಗ ನಾವು ಉದಾಹರಣೆಗೆ ಒಂದು ಕಡ್ಡಿ ಕಸಿ ಕಡ್ಡಿ ತಗೊಂಡವಾಗ ಅದರಲ್ಲಿ ಒಂದು 5-6 ಕಣ್ಣಿರ್ತದೆ, ಆದ್ರಿಂದ 5-6 ಗಿಡ ಮಾಡಬಹುದು. ನೀವು ಬೆಣೆ ಕಸಿ ಮೂಲಕ ವೆಜ್ ಗ್ರಾಫ್ಟಿಂಗ್ ಮೂಲಕ ಮಾಡಿದವಾಗ ನೀವು ಒಂದೇ ಕಡ್ಡಿಯಿಂದ ಒಂದೇ ಕಸಿ ಮಾಡಬಹುದು. ಆದ್ರೆ ಕಣ್ಣು ಕಸಿ ಮಾಡೋದ್ರಿಂದ ನೀವು ಅದೆಲ್ಲ ಕಣ್ಣನ್ನು ಉಪಯೋಗ ಮಾಡಬಹುದು. ಅದು ಯಾವ ಇದರಲ್ಲಿ ನೀವು ಹೇಳ್ತಾ ಇರೋದು, ಯಾವ ಸಸ್ಯದಲ್ಲಿ? ಹಲಸಿನ ಕಣ್ಣುಗಳಿಂದ. ಹೌದೌದು. ಓಹೋ, ಅಂದ್ರೆ ಕಣ್ಣುಗಳು ಅಂದ್ರೆ ಎಲೆ ಬಂದ ಜಾಗನ? ಈಗ ಎಲೆ ಬರ್ತದೆ. ಹೌದು, ಅದನ್ನ ನಾವು ಈ ಶೀಲ್ಡ್ ಶೇಪ್ ಅಲ್ಲಿ ಅದ್ರ ಮೇಲಿನ ತೊಗಟೆ ಆ ಕಣ್ಣಿನ ಜೊತೆಗೆ ತೆಗಿಬೇಕು. ಅದು ಒಂದು ಕಣ್ಣು. ಓಹೋ, ಅದನ್ನ ನಾವು ಬೇರು ಸಸ್ಯ ಏನಿರ್ತದೆ ನಾವು ಕಸಿ ಮಾಡ್ಲಿಕ್ಕೆ ಯಾವ ಗಿಡ ಉಪಯೋಗ ಮಾಡ್ತೀವಿ ಹಲಸಿಂದು, ಅದರದ ತೊಗಟೆಯನ್ನ ಮೇಲ್ಗಡೆ ಒಳಗಡೆ ಕಾಂಡಕ್ಕೆ ಯಾವುದೇ ಪೆಟ್ಟ ಹಾಗೆ ಮೇಲಿನ ತೊಗಟೆ ಅಷ್ಟೇ ತೆಗೆದು ಅದನ್ನ ಸ್ವಲ್ಪ ಬಗ್ಗಿಸ್ಬಿಟ್ರೆ ಅದು ಈಗ ಬಾಯಿ ಬಿಡ್ತದೆ. ಆವಾಗ ಈ ನಾವು ಏನ್ ಶೀಲ್ಡ್ ತೆಗೆದಿರ್ತೀವಿ ಅದನ್ನ ಅದರ ಒಳಗಡೆ ಇಟ್ಟು ಆ ಕಣ್ಣು ಮಾತ್ರ ಹೊರಗೆ ಕಾಣುವಂಗೆ ಪ್ಲಾಸ್ಟಿಕ್ ಸುತ್ತಬೇಕು. ಅದು ಕಣ್ಣು ಕಸಿ ವಿಧಾನ ಇದು. ಇದು ದೊಡ್ಡ ಸಾಕಷ್ಟು ಯಶಸ್ಸು ಕೂಡ. ಇದು ಕೇರಳದಲ್ಲೆಲ್ಲ ಜಾಸ್ತಿ ಇದನ್ನೇ ಮಾಡಿ. ಇದು ಗಿಡ ಸಾಯ ಪ್ರಶ್ನೆನೆ ಬರೋದಿಲ್ಲ. ದೊಡ್ಡ ಕಾಂಡಕ್ಕೆ ನೀವು ಕಣ್ಣನ್ನು ಹಾಕಿರ್ತೀರಿ, ದೊಡ್ಡ ಕಾಂಡ ಅಂತೂ ಫಲವತ್ತತೆಯಿಂದ ಸಮೃದ್ಧವಾಗಿ ಬೆಳೆದಿರುತ್ತೆ. ನೀವು ಹಾಕಿದ ಒಂದು ಈ ಒಂದು ಸಣ್ಣದ ಒಂದು ಎಲೆ ಒಂದು ಏನಿದೆಯಲ್ಲ ಅದು ಕೂಡ ಅಲ್ಲಿ ಬೆಳೀಲಿಕ್ಕೆ ಶುರು ಮಾಡಿಬಿಡುತ್ತೆ. ಹೌದು, ಈ ಕೇರಳದಲ್ಲಿ ಜಾಸ್ತಿ ಹಲಸಿನ ಗಿಡಗಳನ್ನು ಅಭಿವೃದ್ಧಿ ಮಾಡೋದು ಈ ಕಣ್ಣು ಕಸಿ ಮೂಲಕನೇ. ಅಂದ್ರೆ ಇದು ಇದೇ ಪದ್ಧತಿಯನ್ನ ಜಾಯಿಕಾಯಲ್ಲೂ ಮಾಡಬಹುದು. ಓ, ಜಾಯಿಕಾಯಲ್ಲಿ ಮಾಡಬಹುದು. ಓಹೋ, ಮತ್ತಾವ್ಯಾವುದರಲ್ಲಿ ಮಾಡಬಹುದು ಡಾಕ್ಟರ್? ಈಗ ಮಂಜುನಾಥ್ ಅವರು, ಈಗ ಚಿಕ್ಕನಲ್ಲಿ ಮೊದಲಿಂದನೂ ಮೊದಲೇ ಸಾಮೀಪ್ಯ ಕಸಿ ಮಾಡ್ತಿದ್ರು, ಇವಾಗ ಸಾಮೀಪ್ಯ ಕಸಿ ಯಾವ್ದು ಮಾಡೋದಿಲ್ಲ. ಅದರಲ್ಲಿ ಈ ತರ ವೆಜ್ ಗ್ರಾಫ್ಟಿಂಗ್ ಮಾಡ್ತಾರೆ, ಅದು ಬಹಳ ಚೆನ್ನಾಗಿದೆ. ಆಮೇಲೆ ಅವಕಾಡೋ ಇತ್ತೀಚೆಗೆ ಬಂದಿರೋದು ಬಟರ್ ಫ್ರೂಟ್ ಬೆಣ್ಣೆ ಹಣ್ಣು, ಬೆಣ್ಣೆ ಹಣ್ಣಿನಲ್ಲಿ ಕಣ್ಣು ಕಸಿಯಿಂದ ಮಾಡ್ತಾರೆ, ಆಮೇಲೆ ಕಸಿ ಕುಡಿ ತಗೊಂಡು ಮಾಡ್ತಾರೆ. ಬೆಣ್ಣೆ ಹಣ್ಣಿನಲ್ಲಿ ಕಣ್ಣು ಹಾಕಿ ಮಾಡಿದ್ರೆ ಚೆನ್ನಾಗಿರ್ತದೆ ಬೆಣ್ಣೆ ಹಣ್ಣಲ್ಲಿ. ಅದ್ರ ಬಿಟ್ರೆ ಪೇರು ಹಣ್ಣಿನಲ್ಲಿ ಕಸಿ ಮಾಡೋ ವಿಧಾನ ಅಷ್ಟು ಪದ್ಧತಿ ಇಲ್ಲ. ಆದ್ರೆ ನೀರಿನಲ್ಲಿ ಸ್ವಲ್ಪ ಉಪ್ಪಿನಂಶ ಲವಣಾಂಶ ಜಾಸ್ತಿ ಇದ್ರೆ ಪೇರು ಗಿಡದಲ್ಲಿ ಜಾಸ್ತಿ ಬೆಳೆಯೋದಿಲ್ಲ. ಆತರ ಇದರಲ್ಲಿ ಮಾತ್ರ ಲವಣಕ್ಕೆ ರೆಸಿಸ್ಟೆಂಟ್ ಇರುವಂತಹ ಒಂದು ಬೇರು ಸಸ್ಯವನ್ನು ತಗೊಂಡು ಕಸಿ ಮಾಡಿ ಅಲ್ಲಿ ಪೇರು ಗಿಡವನ್ನು ಬೆಳೆಸ್ತಾರೆ. ಅದರ ಹೊರತುಪಡಿಸಿದ್ರೆ ಪೇರು ಗಿಡವನ್ನ ಜಾಸ್ತಿಯಾಗಿ ಗೂಟಿ ಕಸಿ ಮೂಲಕನೇ ಅಭಿವೃದ್ಧಿ ಪಡಿಸ್ತಾರೆ. ಇತ್ತೀಚೆಗಂತೂ ಗೂಟಿ ಕಸಿನೂ ಮಾಡೋದಿಲ್ಲ, ಈ ಬರೇ ಸಣ್ಣ ಸಣ್ಣ ಕುಡಿ ಈ ತುಂಡುಗಳನ್ನ ತಗೊಂಡು ಅದಕ್ಕೆ ಗ್ರೋತ್ ರೂಟ್ ಹಾರ್ಮೋನ್ಸ್ IBA ಟ್ರೀಟ್ಮೆಂಟ್ ಮಾಡಿ ಪಾಲಿ ಹೌಸ್ ನಲ್ಲಿ ಮಿಸ್ಟ್ ಹೌಸ್ ನಲ್ಲಿ ಅದನ್ನ ಇಟ್ಟು ಅಭಿವೃದ್ಧಿ ಪಡಿಸಲಾಗ್ತದೆ. ಒಂದು ಗಿಡ ಇದ್ರೂ ಬಹಳಷ್ಟು ಗಿಡವನ್ನು ಅದನ್ನು ಮಾಡಬಹುದು. ಇದೇ ತರ ಡಾಕ್ಟರ್ ಮಂಜುನಾಥ್ ಅವರೇ, ಈಗ ಕಾಳು ಮೆಣಸಿನ ಬಗ್ಗೆ ಸ್ವಲ್ಪ ಹೇಳಿ. ಕಾಳು ಮೆಣಸಿನ ಒಂದು ಏನು ಬಳ್ಳಿನ ನಾವು ಗ್ರಾಫ್ಟ್ ಮಾಡೋದು ಹೇಗೆ, ಅದ್ರ ಬಗ್ಗೆ ಸ್ವಲ್ಪ ಹೇಳಿ. ಈಗ ಇತ್ತೀಚಿನ ದಿನಗಳಲ್ಲಿ ಕಾಳು ಮೆಣಸಿಗೆ ಬಹಳ ಒಳ್ಳೆ ಧಾರಣೆ ಬಂದಿದೆ. ಮೊದಲೇ ಕರಾವಳಿ ಮತ್ತು ಮಲೆನಾಡಿಗೆ ಸೀಮಿತವಾದ ಕಾಳುಮೆಣಸು ಇವತ್ತು ಬಯಲು ಪ್ರದೇಶಕ್ಕೆ ಹಬ್ಬಿದೆ. ಭಾಳ ಒಳ್ಳೆ ಅವಕಾಶ ಇದೆ ಅದನ್ನು ಬೆಳೆಸಲಿಕ್ಕೆ. ಈಗ ನಾವು ಬೇರೆ ಬೇರೆ ಕಡೆಗೆ ಬಯಲು ಪ್ರದೇಶದಲ್ಲೆಲ್ಲ ನೋಡಿದಾಗ ಇದು ಬರೇ ಕಾಳುಮೆಣಸು ಮಲೆನಾಡು ಮತ್ತು ಕರಾವಳಿಗಷ್ಟೇ ಸೀಮಿತ ಅಲ್ಲ, ಸೀಮಿತ ಆಗಲೂಬಾರದು. ಹೊರಗಡೆನೂ ಉತ್ಕೃಷ್ಟವಾದ ಕಾಳುಮೆಣಸನ್ನು ಬೆಳಿಬೋದು ಅಂತೇಳಿ ಭಾಳಷ್ಟು ರೈತರು ಚಿತ್ರದುರ್ಗ, ದಾವಣಗೆರೆ, ಆಮೇಲೆ ಬೆಂಗಳೂರು ಗ್ರಾಮಾಂತರ, ಮೈಸೂರು, ಚಾಮರಾಜನಗರ ಎಲ್ಲ ಈ ಬಯಲು ಪ್ರದೇಶದಲ್ಲೂ ತೋರಿಸ್ಕೊಟ್ಟಿದ್ದಾರೆ. ಹಾಗಾಗಿ ಕಾಳುಮೆಣಸಿಗೆ ಒಳ್ಳೆ ಧಾರಣೆ ಇರೋದ್ರಿಂದ ಅದನ್ನು ರೈತರು ಈ ಕಸಿ ಪದ್ಧತಿಯಿಂದ, ಅದರಲ್ಲೂ ವಿಶೇಷವಾಗಿ ಈ ಬ್ರೆಜಿಲಿಯನ್ ಪೆಪ್ಪರ್ ಅಂತ ಬರ್ತದೆ, ಅದನ್ನು ಅದಕ್ಕೆ ಕಸಿ ಮಾಡಲಿಕ್ಕೆ ಬೇರು ಕಾಂಡವನ್ನಾಗಿ ಬಳಸ್ತಾರೆ. ಅದನ್ನ ಬಳಸಿ ಇದಕ್ಕೆ ಮೊದಲೇ ಹೇಳಿದ್ನಲ್ಲ ನಾನು, ಅದೇ ಈ ಪದ್ಧತಿ ಅದೇನೆ ಜಾಯಿಂಟ್ ಮಾಡೋದು, ಇದು ವೆಜ್ ಗ್ರಾಫ್ಟಿಂಗ್ ಪದ್ಧತಿಯಲ್ಲಿ ವಿ ಶೇಪ್ ನಲ್ಲಿ ಅದನ್ನ ಕಟ್ ಮಾಡಿ ಬೆಣೆ ಆಕಾರದಲ್ಲಿ ಕಟ್ಟಿ ಅಭಿವೃದ್ಧಿ ಪಡಿಸುದು, ಅದು ಕಾಳುಮೆಣಸಿಗೂ ಅನ್ವಯ ಆಗ್ತದೆ ಸುಲಭದಲ್ಲಿ ಮಾಡಬಹುದು. ಹೌದು, ನಿಮ್ಗೆ ಒಂದು ಬಳ್ಳಿ ಬೇಕು. ಹಾ, ಅದಕ್ಕೆ ಮೂಲ ಬೇರು ಬಳ್ಳಿ ಕಟಿಂಗ್ ಇಂದ ಅಭಿವೃದ್ಧಿ ಮಾಡಬಹುದು. ಹಾ, ಕಟಿಂಗ್ ಸಾಕ್ಷಿ ಅಲ್ಲಿ ನಿಮ್ದು ಪ್ಲಾಸ್ಟಿಕ್ ಪ್ಯಾಕೆಟ್ ಅಲ್ಲಿ ಹಾಕಿ ನೀವು ತಯಾರು ಮಾಡ್ಕೊಂಡು ಈಗ ಒಂದು 100 ಇದನ್ನ ಏನು ಪ್ಯಾಕೆಟ್ ಅನ್ನು ಮಾಡ್ಕೊಂಡ್ಬಿಟ್ರೆ ಹೌದು ನೀವು ಅದನ್ನ ತಂದ್ಕೊಂಡ್ರೆ ಅದು ಮೇಲಿಂದ ಒಂದು ಚಿಗುರನ್ನ. ಹೌದೌದು, ನಿಮ್ಗೆ ಯಾವ್ದು ಬೇಕು, ಯಾವ್ದು ಜಾತಿ ಬೇಕು. ಈಗ ಪಣಿಯೂರು ಒಂದು ಇವತ್ತು ಪ್ರಚಲಿತ ಇರುವಂತ ತಳಿ, ಅದರದ್ದು ಕುಡಿಯನ್ನ ಅದಕ್ಕೆ ಕಟ್ಟಬಹುದು. ಒಂದ್ ತಂದ್ಕೊಂಡ್ರೆ ನಿಮ್ಗೆ ಸಾಕಷ್ಟು ಆಗುತ್ತೆ. ಅದರಿಂದ ಅಡ್ವಾಂಟೇಜ್ ಏನಂದ್ರೆ, ಕಾಳು ಮೆಣಸಿಗೆ ಸೊರಗು ರೋಗ, ಕೊಳೆ ರೋಗ ಇದರದ್ದೆಲ್ಲ ಸಮಸ್ಯೆ ಇದೆ. ಈ ತರ ಕಸಿ ಮಾಡೋದ್ರಿಂದ ಈ ಕೆಳಗಡೆ ಏನು ಬ್ರೆಜಿಲಿಯನ್ ತಳಿ ಇದೆ ಅದಕ್ಕೆ ಇದೆಲ್ಲದಕ್ಕೂ ನಿರೋಧಕ ಶಕ್ತಿ ಇರೋದ್ರಿಂದ ಆ ಕಸಿ ಪದ್ಧತಿ ಕಾಳು ಮೆಣಸಿನಲ್ಲಿ ಬಹಳ ಒಳ್ಳೇದು ಅಂತ ಅನ್ನಿಸ್ತದೆ. ಯಾವ್ದಾದ್ರು ರೋಗ ಬರೋ ಸಾಧ್ಯತೆ ಇದೆ ಇದರಲ್ಲಿ? ರೋಗ ಅಂದ್ರೆ ನರ್ಸರಿ ಹಂತದಲ್ಲಿ ಕೊಳೆ ರೋಗ ಬರೋ ಸಾಧ್ಯತೆ ಇರ್ತದೆ. ಕೊಳೆ ರೋಗ ಅಂದ್ರೆ ಬೂದು ರೋಗ, ಜಾಸ್ತಿ ಆರ್ದ್ರತೆ, ಟೆಂಪರೇಚರ್ ಜೊತೆಗೆ ಜಾಸ್ತಿ ಆರ್ದ್ರತೆ ಇದ್ರೆ, ಟೆಂಪರೇಚರ್ ಜಾಸ್ತಿ ಆದ್ರೆ ರೋಗ ಬರೋ ಸಾಧ್ಯತೆ ಇದೆ. ಅದನ್ನ ನಾವು ಟೆಂಪರೇಚರ್ ಅನ್ನು ಕಂಟ್ರೋಲ್ ಮಾಡಿಕೊಂಡು, ಅಂದ್ರೆ 30-35 degrees ಟೆಂಪರೇಚರ್, 90% ಹ್ಯುಮಿಡಿಟಿ, ರಿಲೇಟಿವ್ ಹ್ಯುಮಿಡಿಟಿ ಆದ್ರತೆ ಅಷ್ಟಿದ್ರೆ ಗಿಡ ಆರೋಗ್ಯಕರವಾಗಿ ಬೆಳೀತದೆ. ಅಕಸ್ಮಾತ್ ಒಂದು ರೋಗ ಅಥವಾ ಕೀಡೆ ಬಂದ್ರೆ ಅದಕ್ಕೆ ಸೂಕ್ತವಾದ ರಾಸಾಯನಿಕದಿಂದ ಅದನ್ನು ಕಂಟ್ರೋಲ್ ಮಾಡಬಹುದು, ನಿಯಂತ್ರಣ ಮಾಡಬಹುದು. ಆಯ್ತು, ಡಾಕ್ಟರ್ ಮಂಜುನಾಥ್ ವಿ ಹೆಗಡೆ ಅವರೇ, ಆಕಾಶವಾಣಿ ಬೆಂಗಳೂರಿಗೆ ಬಂದು ಪ್ರಸ್ತುತ ತಮ್ಮ ಕೃಷಿ ಅನುಭವವನ್ನ, ತಮ್ಮ ತರಬೇತಿಯ ಒಂದು ಪದ್ಧತಿಯನ್ನ ನಮ್ಮ ರೈತರಿಗೆ ತಿಳಿಸ್ಕೊಟ್ಟಿದ್ದಕ್ಕೆ ತಮಗೆ ತುಂಬಾ ಧನ್ಯವಾದಗಳು. ಇದರಲ್ಲಿ ಮಾವಿನ ಕೃಷಿ ಬಗ್ಗೆ ಹೇಳಿದ್ರಿ ಡಾಕ್ಟರ್ ಮಂಜುನಾಥ್ ಅವರೇ, ಇಲ್ಲಿವರೆಗೆ ನಮಗೆ ನಮ್ಮ ರೈತರಿಗೆ ಸೂಕ್ತವಾದ ಮಾಹಿತಿಯನ್ನು ಒದಗಿಸಿದ್ದೀರಿ. ಕೆಲವು ರೈತರು ಇರ್ತಾರೆ ಡಾಕ್ಟರ್ ಮಂಜುನಾಥ್ ಹೆಗಡೆ ಅವರ ಜೊತೆಗೆ ಮಾತಾಡಬೇಕು ಅಂತ ಇರ್ತಾರೆ, ಅವರಿಗೆ ತಮ್ಮ ಸಂಪರ್ಕ ಸಂಖ್ಯೆನ ದಯವಿಟ್ಟು ಹೇಳಿ. 9488336258 ಇನ್ನೊಮ್ಮೆ ಕನ್ನಡದಲ್ಲಿ ಹೇಳ್ತೇನೆ, 9484336258. ಮತ್ತೊಮ್ಮೆ ತಮಗೆ ಧನ್ಯವಾದಗಳು, ನಮಸ್ಕಾರ. ಧನ್ಯವಾದಗಳು. ಕೃಷಿ ರಂಗದಲ್ಲಿ ಇದುವರೆಗೆ ಮಾವಿನ ಗಿಡದ ಕಸಿ ವಿಧಾನಗಳು ಈ ಬಗ್ಗೆ ಡಾಕ್ಟರ್ ಮಂಜುನಾಥ್ ವಿ ಹೆಗಡೆ ಅವರೊಂದಿಗೆ ಸಂದರ್ಶನವನ್ನು ಆಲಿಸಿದ್ರಿ. ಸಂದರ್ಶನವನ್ನು ನಡೆಸಿಕೊಟ್ಟವರು ತಿಮ್ಮಪ್ಪ ಹೆಚ್ ಗೌಡ. ಎಲ್ಐಸಿಯ ಜೀವನ್ ಲಾಭ್ ಒಂದು ಲಿಮಿಟೆಡ್ ಪ್ರೀಮಿಯಂ ಎಂಡೋಮೆಂಟ್ ಪ್ಲಾನ್, ಪ್ರೀಮಿಯಂ ಇಲ್ಲದೆ ಆದರೆ ಬೆನಿಫಿಟ್ಸ್ ಗಳಲ್ಲ. ಎಲ್ಐಸಿ ಪ್ರತಿ ಕ್ಷಣವೂ ನಿಮ್ಮೊಂದಿಗೆ. ವಿಸ್ತಾರವಾದ ಷರತ್ತುಗಳು ಮತ್ತು ನಿಬಂಧನೆಗಳಿಗಾಗಿ ಆಫರ್ ಡಾಕ್ಯುಮೆಂಟ್ ಅನ್ನು ಕೂಲಂಕುಷವಾಗಿ ಓದಿರಿ. ಕೃಷಿ ರಂಗದಲ್ಲಿ ಇನ್ನು ಮುಂದೆ ಕೇಳಿ ತುರುವೇಕೆರೆ ತಾಲೂಕು ನೀರುಗುಂಟಾಪಾಳ್ಯದ ನಾಗಮ್ಮ ಮತ್ತು ಸಂಗಡಿಗರಿಂದ ಸೋಬಾನೆ ಪದ. ಸೋಬಾ ನಂಬೋದೇ ಶಿವನಿಗೆ ಬಾಳ ಮೊತ್ತ ಕೊಕ್ಕೆಗ ತುಂಬಿಕೊಂಡು ಎಡಗಾದೆ ಮಾರ ತುಂಬ ವರನಂದೇ ಮೊತ್ತೇ